ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಓಹೋಹೋ, ಎಲ್ಲಿಗೆ ಹೊರಟೆಯೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಸ್ವಾಗತ ಹಾಗೂ ಶರಣ ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದಲ್ಲಿ ಆದಾಯವನ್ನು ದ್ವಿಗುಣಗೊಳಿಸುವ ಸ್ವೀಟ್ ಕಾರ್ನ್ ಕುರಿತು ಡಾಕ್ಟರ್ ಚಂದ್ರನಾಯಕ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಆದಾಯವನ್ನು ದ್ವಿಗುಣಗೊಳಿಸುವ ಸ್ವೀಟ್ ಕಾರ್ನ್ ಬಗ್ಗೆ ಮಾಹಿತಿ ಇದೆ. ಸ್ವೀಟ್ ಕಾರ್ನ್ ಅನ್ನೋ ಶಬ್ದವನ್ನು ಹಿರಿಯರು, ಮಕ್ಕಳು ಎಲ್ಲರೂ ಕೇಳಿರ್ತೀರಿ. ಹಾಗಿದ್ರೆ ಈ ಸಿಹಿ ಮೆಕ್ಕೆಜೋಳ ಬೆಳೆಯೋ ವಿಧಾನ ಏನು, ಇದರಿಂದ ಆದಾಯ ದ್ವಿಗುಣ ಹೇಗಾಗ್ತದೆ ಅನ್ನೋದ್ರ ಬಗ್ಗೆ ತಿಳಿಯೋಣ. ಈ ಎಲ್ಲ ಮಾಹಿತಿಯನ್ನು ನಮಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇರೋರು ಡಾಕ್ಟರ್ ಚಂದ್ರನಾಯ್ಕ ಅಂತ. ಇವರು ಸಸ್ಯಶಾಸ್ತ್ರ ಶರೀರ ತಜ್ಞರು, ಕೃಷಿ ವಿಸ್ತರಣಾ ಕೇಂದ್ರ ಹೂವಿನ ಹಡಗಲಿ ಇಲ್ಲಿ ಕೆಲಸ ಮಾಡ್ತಾರೆ. ನಮಸ್ಕಾರ ಚಂದ್ರನಾಯ್ಕ ಅವರು. ನಮಸ್ಕಾರ ಮೇಡಮ್. ಸರ್, ಎಷ್ಟು ವರ್ಷ ಆಯಿತು ತಾವು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದು? ಮೇಡಮ್, ನಾನು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿಗೆ ಸೇರಿ ಈಗ 8 ವರ್ಷ ಆಯಿತು. ಅದರ ಹಿಂದೆ ಒಂದು ವಿದೇಶಿ ಕಂಪನಿಯಲ್ಲಿ ನಾನು ಮೆಕ್ಕೆಜೋಳದಲ್ಲಿ 10 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ ಮೇಡಮ್. ಈ ಮಣ್ಣಿನಲ್ಲಿ ಕೆಲಸ ಮಾಡೋದು, ಒಂದು ಜೀವ ಸೃಷ್ಟಿಯಾಗೋದು, ಅದು ಇನ್ನೊಬ್ಬರ ಜೀವಕ್ಕೆ ಆಧಾರ ಆಗೋದು, ಅಂದರೆ ಈಗ ಬೆಳೆ ಏನೂ ಇಲ್ಲ ಅಂತಂದರೆ ನಾವು ಇರೋದೇ ಇಲ್ಲ, ಮನುಷ್ಯ ಜಾತಿನೇ ಇರೋದಿಲ್ಲ, ಆ ಥರ ಅಲ್ಲ. ಅದಕ್ಕೆ ಈ ಒಂದು ಸಂಬಂಧ, ಇಲ್ಲಿ ರೈತನ ಪಾತ್ರ, ಈ ಬಗ್ಗೆ ಎರಡು ಮಾತು ಹೇಳ್ತೀರಾ? ಮೇಡಮ್, ನಾವೇನಂತೀವಿ, ಇವತ್ತು ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತೇವೆ. ನಮ್ಮ ದೇಶ ಕೃಷಿ ಪ್ರಧಾನವಾದಂಥ ದೇಶ, ಹಾಗಾಗಿ ನಾವು ಸುಮಾರು ಹಿಂದೆ 70% ಕೃಷಿಯಲ್ಲಿ ಪಾಲ್ಗೊಳ್ತಿದ್ರು ಅಂತ ಹೇಳ್ತಾರೆ. ಬರೀ ಇತ್ತೀಚಿನ ದಿನಮಾನಗಳಲ್ಲಿ ಅದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು ಮೇಡಮ್. ಕಾರಣಗಳೇನಿರ್ಬೋದು ಅಂದರೆ ಏನಾಗ್ತಿದೆ ಅಂದರೆ ಮೇಡಮ್, ಅವರೀಗ ಕೃಷಿಯಲ್ಲಿ ಲಾಭ ಇಲ್ಲ ಅಂತಕ್ಕಂಥ ಒಂದು ಭಾವನೆಗಳು ಇತ್ತೀಚಿನ ಒಂದು ಯುವ ಜನತೆಯಲ್ಲಿ ಬರ್ತಾ ಇದೆ. ಇವತ್ತೇನಾಗ್ತಿದೆ, ಸರಿಯಾದ ಸಮಯಕ್ಕೆ ಮಳೆ ಬಾರದಿರತಕ್ಕಂಥದ್ದು, ಅಥವಾ ಕೃಷಿಯಲ್ಲಿ ಸರಿಯಾದ ರೀತಿಯಲ್ಲಿ ಬೆಳೆಗಳಿಗೆ ಸರಿಯಾದ ರೀತಿಯಲ್ಲಿ ಬೆಲೆಗಳು ಇಲ್ಲದೇ ಇರತಕ್ಕಂಥದ್ದು, ಹಾಗೆ ಕೆಲವು ರೈತರಲ್ಲಿ ಏನಪ್ಪ ಅಂತಂದರೆ ಸರಿಯಾದ ರೀತಿಯಲ್ಲಿ ಒಂದು ಮಾಹಿತಿನೇ ಇಲ್ಲದೇ ಇರತಕ್ಕಂಥದ್ದು ಈ ರೋಗಗಳ ಬಗ್ಗೆ ಆಗಿರ್ಬೋದು. ಇವತ್ತು ಏನು ಮಾಡ್ತಾರೆ ಅಂದರೆ ಯಾವ್ಯಾವುದೋ ಬೀಜ ತಂದು ಹಾಕ್ತಿರ್ತಾರೆ ರೈತರು. ನಾವು ನೋಡ್ತಿರ್ತೀವಿ ಇವತ್ತು ಮೆಕ್ಕೆಜೋಳದಲ್ಲಿ ಈ ಒಂದು ಖುಲ್ಲಾ ಬೀಜ ಅಂತ ಅಂತಾರೆ, ಅಂದರೆ ಲೂಸ್ ಬೀಜ. ಅಲ್ಲಿ ಇಲ್ಲಿ ಯಾರೋ ತಯಾರು ಮಾಡಿದಂಥ ಬೀಜಗಳನ್ನು ತಂದು ಹಾಕ್ತಕ್ಕಂಥದ್ದು. ಅಂಥ ಬೀಜಗಳಿಗೆ ಏನಪ್ಪ ಅಂತಂದರೆ ಈ ರೋಗ ಮತ್ತು ಕೀಟ ನಿರೋಧಕತೆ ಶಕ್ತಿ ಬಹಳ ಕಡಿಮೆ ಇರ್ತದೆ. ಹಾಗಾಗಿ ರೈತರೇನಪ್ಪ ಅಂತಂದರೆ ನಮಗೆ ಇದರಲ್ಲಿ ಲಾಭ ಕಡಿಮೆ ಇದ್ದಪ್ಪ ಅಂತಂದೇಳಿ ಬೆಂಗಳೂರು ಕಡೆ ಯಾವುದೋ ಒಂದು ಗಾರ್ಮೆಂಟೋ ಯಾವುದೋ ಒಂದು ಇಂಡಸ್ಟ್ರಿನೋ ಇನ್ನೊಂದರಲ್ಲೋ ಒಂದು ಒಂದು 5,000-6,000 ರೂಪಾಯಿ ಕೊಟ್ಟರೆ ಕೂಡ ಕನಿಷ್ಠ ಅವರಿಗೆ ತಿಂಗಳಿಗೆ ಇಷ್ಟು ಬರುತ್ತೆ ಅಂತಾನಾರ ಗ್ಯಾರಂಟಿ ಇರ್ತದೆ. ಅಂದರೆ ನಮ್ಮ ಜೀವನ ನಡೀತದೆ, ಮಕ್ಕಳಿಗೆ ಓದ್ಸೋಕ್ಕಾಯಿತು ಬೇರೆ ಬೇರೆ ರೀತಿಯಲ್ಲಿ ಅಂತ ಆ ರೀತಿಯ ಒಂದು ಆಲೋಚನೆ ಮಾಡಿ ಇವತ್ತು ಬಹಳಷ್ಟು ಜನ ಕೃಷಿಯನ್ನು ಬಿಟ್ಟು ಹೋಗ್ತಿರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಚಂದ್ರನಾಯ್ಕ ಅವರೇ, ತಾವು ಕೂಡ ಯುವ ವಿಜ್ಞಾನಿ, ಯುವ ಜನರಿಗೆ ತಮ್ಮ ಒಂದು ಸಂದೇಶ ಬೇಕು ಈ ಸಂದರ್ಭದಲ್ಲಿ, ಯಾಕಂದ್ರೆ ತಾವೇ ಹೇಳ್ತಾ ಇದ್ದೀರಿ ಕೃಷಿಯತ್ತ ಅವ್ರು ಬರ್ತಾ ಇಲ್ಲ ಅಂತೇಳಿ. ಇವತ್ತು ಮೇಡಮ್ ಸಾಕಷ್ಟು ಸರಿಯಾಗಿ ಯುವಜನತೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಪಡ್ಕೊಳ್ತಾ ಇಲ್ಲ ಅಂತ ಅನ್ಸುತ್ತೆ ನನಗೆ. ಇವತ್ತು ಏನಾಗ್ತಿದೆ ಅಂದರೆ ಅಲ್ಪ ಸ್ವಲ್ಪ ವಿದ್ಯಾಭ್ಯಾಸ ಮಾಡಿಬಿಟ್ಟು ಸಿಟಿ ಕಡೆ ಹೋಗ್ತಕ್ಕಂಥದ್ದು ಒಂದು ಟ್ರೆಂಡ್ ಬಂದ್ಬಿಟ್ಟಿದೆ ಈಗ. ಅಂದರೆ ಸರಿಯಾಗಿ ಕೃಷಿಯನ್ನು ನಮ್ಮ ಭೂಮಿ ತಾಯಿನ ನಂಬಿ ಕೆಲಸ ಮಾಡ್ತಕ್ಕಂಥ ರೈತ ಬಾಂಧವರಿಗೆ ಯಾರಿಗೂ ಯಾವ ಕಾರಣಕ್ಕೂ ಲಾಸ್ ಆಗೋದಿಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಇವತ್ತು ಎಷ್ಟೋ ಜನ ನಾವು ಈ ಮಾಡೆಲ್ ಫಾರ್ಮರ್ಸ್ ಅಂತೇವೆ ನಾವು. ಇವತ್ತು ನಮ್ಮ ನಿನ್ನೆ ನಾನು ಟಿ ವಿಲಿ ನೋಡುವಾಗ ನೋಡ್ತಾ ಇದ್ದೆ, ಒಂದು ರೈತ ಬಳ್ಳಾರಿಯಲ್ಲಿ ಅವರು MBA ಮಾಡಿ ಒಂದು 600 ಕುರಿಗಳನ್ನು ಸಾಕಿದ್ದಾರೆ ಅವರು. ಅಂದರೆ ಕುರಿನ ಸಾಕ್ಬೇಕಂತ ನಾನು ಹೇಳ್ತಾ ಇಲ್ಲ, ಕೃಷಿಯಲ್ಲಿ ಬೇರೆ ಬೇರೆ ಇವತ್ತು ತರಕಾರಿಯಿಂದಲೇ ಬೀಜೋತ್ಪಾದನೆ ಮಾಡೋದಾಗಿರ್ಬೋದು, ಇವತ್ತು ಬೇರೆ ಬೇರೆ ಸ್ವೀಟ್ ಕಾರ್ನ್ ಬೇಬಿ ಕಾರ್ನ್ ಅಂತ ಬೆಳೆಗಳಾಗಿರ್ಬೋದು ಎಕ್ಸ್ಪೋರ್ಟ್ ಮಾಡ್ಬೋದು, ಅಥವಾ ಬೇರೆ ಬೇರೆ ಇವತ್ತು ಯಾವುದೇ ಬೆಳೆ ಬೆಳೆದ್ರೂ ಕೂಡ ಇವತ್ತು ಬೆಲೆ ಇದೆ. ಮತ್ತು ಅಂಥ ಏನು ಸಮಸ್ಯೆಗಳೆಲ್ಲ ಕೃಷಿ ಇಲಾಖೆಯಿಂದ ಮತ್ತು ಬೇರೆ ಬೇರೆ ಇಲಾಖೆಗಳಿಂದ ಸಾಕಷ್ಟು ಇವತ್ತು ಏನಪ್ಪ ಅಂದರೆ ಸ್ಕೀಮ್ಸ್ ಅದಾವ. ಅಂಥ ಸ್ಕೀಮ್ಗಳನ್ನು ಬಳಸ್ಕೊಂಡು ಆಧುನಿಕ ವಿಧಾನಗಳು ಕೂಡ ಇದೆ ಮಾಹಿತಿ ತಲುಪಿರಲಿಕ್ಕೆ, ಅಲ್ಲ ಈಗ ನೆಟ್ ಅಲ್ಲಿ ಕೆಲಸ ಮಾಡಿ ತಿಳ್ಕೊಳ್ಬಹುದು. ಅದೇ ಮೇಡಮ್, ಅದೇ ಹೇಳ್ತಾ ಇದ್ದಾರೆ, ಹಿಂದೆ ಏನಪ್ಪಾ ಅಂತಂದ್ರೆ ಒಂದು ಸಮಸ್ಯೆ ಇದ್ದಾಗ ಅವರು ಅದನ್ನು ತಗೊಂಡು ಆ ಒಂದು ರೈತ ಸಂಪರ್ಕ ಕೇಂದ್ರಕ್ಕೋ ಅಥವಾ ಸಂಬಂಧಪಟ್ಟ ಇಲಾಖೆ ಹೋಗಬೇಕಿತ್ತು. ಇವತ್ತೆಲ್ಲ ರೈತ ಸಂಪರ್ಕ ಕೇಂದ್ರದ ಅಡಿನಲ್ಲಿ ಇವತ್ತೊಂದು ವಾಟ್ಸ್ಆಪ್ ಗ್ರೂಪ್ ಅಂತ ಮಾಡ್ಕೊಂಡಿದ್ದಾರೆ. ಅವರು ಒಂದು ಫೋಟೋ ತೆಗೆದು ಕಳಿಸಿದ್ರು ಕೂಡ ಆ ಸಮಸ್ಯೆಗೆ 5 ನಿಮಿಷಕ್ಕೆ ಅವ್ರಿಗೆ ಪರಿಹಾರ ಕೊಡುವಂತ ಒಂದು ವ್ಯವಸ್ಥೆ ಕೂಡ ಇದೆ ಇವತ್ತು. ಹಾಗಾಗಿ ಈಗ ಯುವಕರು ಏನಪ್ಪ ಅಂತಂದ್ರೆ ಚೆನ್ನಾಗಿ ಓದಿರುವಂತರು ವಿದ್ಯಾವಂತರು ಇವತ್ತು ಕೃಷಿಗೆ ಬರಬೇಕು. ಆ ಬಂದಾಗ ಏನಪ್ಪ ಅಂದ್ರೆ ಸರಿಯಾದ ರೀತಿ ತಾಂತ್ರಿಕತೆಗಳನ್ನ ಬಳಸಿ ಕೃಷಿ ಮಾಡಲಿಕ್ಕೆ ಅವರಿಂದ ಸಾಧ್ಯ ಆಗುತ್ತೆ. ಹಿಂದಿನ ಕಾಲದ ಕೃಷಿ ಮಾಡಿದ್ರೆ ಇವತ್ತು ಲಾಭ ಇಲ್ಲ. ಹಾಗಾಗಿ ಹೆಚ್ಚೆಚ್ಚಾಗಿ ಇವತ್ತು ಯುವ ರೈತರು ವಿದ್ಯಾವಂತ ರೈತರು ಇವತ್ತು ಕೃಷಿ ಕಡೆ ಬರಬೇಕು ಅಂತ ನಾನು ಈ ಮೂಲಕ ಕರೆ ಕೊಡ್ತೇನೆ. ಸರಿ, ಈಗ ಮೆಕ್ಕೆಜೋಳದ ಬಗ್ಗೆ ತಿಳ್ಕೊಳ್ಳ. ಈ ಏಕದಳ ಧಾನ್ಯದ ರಾಣಿ ಅಂತ ಮೆಕ್ಕೆಜೋಳ ಕರೀತಾರೆ, ಯಾಕೆ ಆ ಥರ ಕರೀತಾರೆ ಮೇಡಮ್? ಅಂದರೆ ಇವತ್ತು ಏಕದಳ ಧಾನ್ಯಗಳಲ್ಲಿ ಇವತ್ತು ಭತ್ತ ಮತ್ತು ಗೋಧಿಯನ್ನು ಬಿಟ್ಟರೆ ಮೂರನೇ ಅತಿ ದೊಡ್ಡ ಬೆಳೆ ಮತ್ತು ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಬೆಳೆ ಅಂತಂದರೆ ಇವತ್ತು ಮೆಕ್ಕೆಜೋಳ. ಇವತ್ತು ಮೆಕ್ಕೆಜೋಳದಲ್ಲಿ ಸುಮಾರು 25 ಲಕ್ಷ ಎಕರೆಗಳಷ್ಟು ಉತ್ಪಾದನೆ ಇದೆ ನಮ್ಮ ಒಂದು ರಾಜ್ಯದಲ್ಲಿ. ಸುಮಾರು 27 ಲಕ್ಷ ಟನ್ಗಳಷ್ಟು ಪ್ರತಿ ಹೆಕ್ಟೇರ್ಗೆ ಒಂದು 27.83 ಕ್ವಿಂಟಲ್ಗಳಷ್ಟು ಇವತ್ತು ಇಳುವರಿನ ಕೊಡ್ತಾ ಇದೆ. ಸೊ ಇದರ ಒಂದು ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಒಂದು ಕಾರಣದಿಂದ ಈ ಒಂದು ಬೆಳೆಯನ್ನು ಏಕದಳ ಧಾನ್ಯಗಳ ರಾಣಿ ಅಂತ ಕರೀತಾರೆ. ಮತ್ತು ಇದನ್ನು ಮೊದಲನೇದಾಗಿ ಈ ಬೆಳೆ ನಮ್ಮ ದೇಶದ್ದಲ್ಲ ಮೇಡಮ್, ಇದು ನಮ್ಮ ದೇಶದಲ್ಲ, ಅಂದರೆ ಮೂಲ ಇದರದ್ದು ಅಮೆರಿಕಾದಲ್ಲಿ ಹೆಚ್ಚು ಬೆಳೀತಾ ಇದ್ರು ಈ ಬೆಳೆಯನ್ನು. ಸುಮಾರು ಒಂದು 17ನೇ ಶತಮಾನದಲ್ಲಿ ಇದನ್ನು ಯಾರಪ್ಪ ಅಂದರೆ ಈ ಪೋರ್ಚುಗೀಸರು ಏನಂದರೆ ಅದನ್ನು ಭಾರತಕ್ಕೆ ಆ ಒಂದು ಬೀಜನ ತಂದರು ಆ ಸಮಯದಲ್ಲಿ. ಅದನ್ನು ನಮ್ಮ ಈ ಒಂದು ಮರಾಠ ಚಕ್ರವರ್ತಿಗಳು ಅವರು ಏನಪ್ಪ ಅಂದರೆ ಈ ಬೆಳೆನ ಮೊದಲನೇ ಬಾರಿಗೆ ಬೆಳೆದು ಇದರಿಂದ ಲಾಭವನ್ನು ಕಂಡ ನಂತರ ಈ ಬೆಳೆ ಪ್ರಚಲಿತದಲ್ಲಿ ಹಾಗೆ ಬೆಳ್ಕೊಂತ ಬರ್ತಾ ಇದೆ ಮೇಡಮ್. ನಮ್ಗೆ ಇನ್ನೂ ನೆನಪಿದೆ ಸರ್, ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಮನೆಗೆ ಹಳ್ಳಿಗೆ ಪರೀಕ್ಷೆ ಎಲ್ಲ ಮುಗಿದ ಮೇಲೆ ಶಾಲೆ ರಜೆ ಬಿಟ್ಟ ಹೋಗ್ತಿದ್ವಲ್ಲ, ಆವಾಗ ನಮ್ಮ ಅಜ್ಜಿ ನಾವೆಲ್ಲ ಬಂದೀವಿ ಅಂತೇಳಿ ಅಪರೂಪದ ಎಲ್ಲ ತಿನಿಸುಗಳನ್ನು ಮಾಡಿಕೊಡ್ತಿದ್ರು. ಅವರು ಮೆಕ್ಕೆಜೋಳದಿಂದ ಎಷ್ಟು ವೆರೈಟಿ ಅಡುಗೆ ಮಾಡ್ತಿದ್ರಂದ ರೊಟ್ಟಿನೂ ಅದರದೇ ಮಾಡ್ತಿದ್ರು, ಬಜ್ಜಿನೂ ಅದರದೇ ಮಾಡ್ತಿದ್ರು, ದೋಸೆ ಮಾಡ್ತಿದ್ರು, ಆಮೇಲೆ ಉಸುಳಿ ಅಂತೀವಲ್ಲ ಅದನ್ನು ಮಾಡ್ತಿದ್ರು, ಭಾಳ ವೆರೈಟಿ ಅಡುಗೆ ಮಾಡೋರು. ಈಗ ಅದೆಲ್ಲ ಕಣ್ಮರೆ ಆಗ್ತಿದೆ ಅಂತ ಎಷ್ಟೋ ಸಾರಿ ಅಜ್ಜಿ ನೆನಪಾದಾಗೆಲ್ಲ ಬೇಸರ ಅನ್ನಿಸ್ತು. ಓಕೆ ಮೇಡಮ್, ಇಲ್ಲ ಏನಾಗ್ತಿದೆ ಅಂದ್ರೆ ಮೇಡಮ್, ಈ ಮೆಕ್ಕೆಜೋಳದಲ್ಲಿ ಏನಾಗ್ತಿತ್ತು ಅಂದ್ರೆ ಹಿಂದೆ ಜನಸಾಮಾನ್ಯರು ಬಳಸ್ತಾ ಇದ್ರಿಂದ ತಿನ್ಲಿಕ್ಕೆ, ಅಂದ್ರೆ ಬರ್ತಾ ಬರ್ತಾ ಏನಾಯ್ತು ಇದರಲ್ಲಿ ಅಂದ್ರೆ ಒಂದು ಇದರಿಂದ ಸ್ವಲ್ಪ ವಾಯು ಬರುತ್ತೆ ಅಂತ ಒಂದು ಭಾವನೆ ಬಂತು ರೈತರಲ್ಲಿ ಜನಗಳಲ್ಲಿ. ವಾಯು ಅಂದ್ರೆ ಒಂದು ಅದೊಂಥರ ಕಾಯಿಲೆ, ಅದು ಅದೇನಪ್ಪ ಅಂದ್ರೆ ಒಂದು ಗ್ಲುಟೀನ್ ಅಂತಕ್ಕಂತ ಒಂದು ಪ್ರೋಟೀನ್ ಅಂಶ ಇರುತ್ತೆ ಈ ಮೆಕ್ಕೆಜೋಳದಲ್ಲಿ. ಅದು ಮಾನವನ ದೇಹದಲ್ಲಿ ಏನಪ್ಪ ಅಂದ್ರೆ ಸರಿಯಾಗಿ ಡೈಜೆಸ್ಟ್ ಆಗೋದಿಲ್ಲ ಅನ್ನೋ ವಿಚಾರಕ್ಕೆ, ಅದನ್ನು ಆ ಒಂದು ಡೈಜೆಷನ್ ಕೆಪಾಸಿಟಿ ಏನಪ್ಪ ಅಂದರೆ ಪ್ರಾಣಿಗಳಲ್ಲಿ ಜಾಸ್ತಿ ಇರುತ್ತೆ ಅನ್ನೋ ಒಂದು ವಿಚಾರಕ್ಕೆ ಇದನ್ನು ಪ್ರಾಣಿಗಳಿಗೆ ಆಹಾರ ಅನ್ನೋ ರೀತಿಯಲ್ಲಿ ಆಗಿದೆ ಮೇಡಮ್. ಇವತ್ತು ಕೆಲವು ದೇಶಗಳಲ್ಲಿ ಈ ಕೆಲವು ಕಂಟ್ರೀಸಲ್ಲಿ ಕೆಲವು ಭಾಗದಲ್ಲಿ ಇವತ್ತು ಮೆಕ್ಕೆಜೋಳನ ಸಾಕಷ್ಟು ತಿನ್ನಲಿಕ್ಕೆ ಕೂಡ ಬಳಸ್ತಾರೆ. ಅಂದರೆ ಕೆಲವು ತಳಿಗಳು ಅದಕ್ಕೆ ಅಂತಲೂ ಇದ್ದಾವೆ. ನಮ್ಮ ಭಾಗದಲ್ಲಿ ಅಂದರೆ ಈ ನಮ್ಮ ದೇಶದಲ್ಲಿ ಬಹಳ ಕಡಿಮೆ ಇದನ್ನು ಬಳಸೋದು ಆಹಾರಕ್ಕೆ. ಎಷ್ಟು ಬಗೆ ಇದೆ ಮೆಕ್ಕೆಜೋಳದಲ್ಲಿ, ಎಷ್ಟು ತಳಿಗಳಿವೆ? ಮೆಕ್ಕೆಜೋಳದ ಸುಮಾರು ಒಂದು 8 ಥರ ಮೆಕ್ಕೆಜೋಳ ಇದೆ ಮೇಡಮ್ ಇದರಲ್ಲಿ. ಅಂದರೆ ನಾವು ಮಾಮೂಲಿಯಾಗಿ ನೋಡಿರ್ತಕ್ಕಂಥದ್ದು ಮಾಮೂಲಿ ಮೆಕ್ಕೆಜೋಳ ಒಂದಾಯಿತು. ಮಾಮೂಲಿ ಮೆಕ್ಕೆಜೋಳ ಅಂತೂ ಎಲ್ಲರಿಗೆ ಪ್ರಚಲಿತ ಆಗಿರ್ತಕ್ಕಂಥದ್ದಿದೆ. ಇದ ನಂತರ ಏನಪ್ಪ ಅಂತಂದರೆ ಈ ಮೆಕ್ಕೆಜೋಳದ ಒಂದು ತಿರುಳಿನ ಒಂದು ಎಂಡೋಸ್ಪರ್ಮ್ ಅಂತ ಏನು ಹೇಳ್ತೀವಿ ನಾವು, ಅದರ ತಿರುಳಿನ ಆಧಾರದ ಮೇಲೆ ನಾವು ಇದು ಯಾವ ಜೋಳ ಅಂತ ಹೇಳ್ತೇವೆ ಮೇಡಮ್ ನಾವು. ಅಂದರೆ ಇವತ್ತು ಡೆಂಟ್ ಕಾರ್ನ್ ಅಂತ ಹೇಳ್ತೇವೆ. ಡೆಂಟ್ ಅಂದರೆ ಹಲ್ಲು. ಅಂದರೆ ನಾವು ಒಂದು ಮೆಕ್ಕೆಜೋಳನ ತೆನೆಯಿಂದ ತೆಗೆದು ನೋಡಿದಾಗ ಅದು ಹಲ್ಲಿನ ಆಕಾರದಲ್ಲಿ ಇತ್ತಪ್ಪ ಅಂದರೆ ಅದನ್ನು ಡೆಂಟ್ ಕಾರ್ನ್ ಅಂತ ಹೇಳ್ತೇವೆ ನಾವು. ಸೊ ಈ ಡೆಂಟ್ ಕಾರ್ನನ್ನು ಅತಿ ಹೆಚ್ಚು ಅಮೆರಿಕಾದಲ್ಲಿ ಆ ಭಾಗದಲ್ಲಿ ಹೆಚ್ಚೆಚ್ಚು ಬೆಳೀತಾರೆ. ತದನಂತರದಲ್ಲಿ ಏನಪ್ಪಾ ಅಂದರೆ ಫ್ಲಿಂಟ್ ಕಾರ್ನ್ ಅಂತ ಹೇಳ್ತೇವೆ ಮತ್ತೊಂದು. ಫ್ಲಿಂಟ್ ಅಂದರೆ ಒಂದು ಒಂದು ರೌಂಡ್ ಆಕಾರ ಇರ್ತಕ್ಕಂಥದ್ದು. ನಾವು ಜೋಳವನ್ನು ಕಿತ್ತು ನೋಡಿದಾಗ ಅದ್ರ ಹೊರಮೈ ಒಂದು ರೌಂಡ್ ಆಕಾರ ಇರ್ತದೆ, ಅದನ್ನೇನಪ್ಪ ಅಂತಂದರೆ ನಾವು ಫ್ಲಿಂಟ್ ಕಾರ್ನ್ ಅಂತ ಕರಿತೇವೆ. ಈ ರೀತಿ ಜೋಳ ಜಾಸ್ತಿ ಏನಪ್ಪ ಅಂದರೆ ಯುರೋಪ್ ದೇಶಗಳಲ್ಲಿ ಅತಿ ಹೆಚ್ಚು ಬಳಸ್ತಾರೆ. ತದನಂತರದಲ್ಲಿ ನಾವು ನೋಡಿರ್ತಕ್ಕಂಥ ಒಂದು ಜೋಳ ಮತ್ತೊಂದು ಏನಪ್ಪ ಅಂದರೆ ಪಾಪ್ಕಾರ್ನ್ ಅಂತ ಕರಿತೇವೆ ನಾವು. ಸೊ ಪಾಪ್ಕಾರ್ನ್ ಏನಪ್ಪ ಅಂತಂದರೆ ಈ ಕಾಳಿನ ಒಂದು ಗಾತ್ರ ಕಡಿಮೆ ಇರ್ತದೆ ಪಾಪ್ಕಾರ್ನಲ್ಲಿ ಬೇರೆ ಮೆಕ್ಕೆಜೋಳಕ್ಕೆ ಹೋಲಿಕೆ ಮಾಡಿದಾಗ. ಮತ್ತು ಇದನ್ನು ಬಿಸಿ ಮಾಡಿದಾಗ ಏನಪ್ಪ ಅಂತಂದರೆ ನಾವು ಈ ಸಿನಿಮಾ ಹೋದಾಗ ನಾವು ಪಾಪ್ಕಾರ್ನ್ ಅಂತೀವಲ್ಲ, ಪಾಪ್ ಆಗಿರುತ್ತೆ ಅದು, ಅಂದರೆ ಸೈಜ್ ದೊಡ್ಡದಾಗಿರುತ್ತೆ. ಮತ್ತು ಅದರಲ್ಲಿ ಒಂದಪ್ಪ ಒಂದು ಕೊಂಬಿನ ಆಕಾರದಲ್ಲಿ ಒಂದು ಹೊರಗಡೆ ಒಂದು ಸ್ವಲ್ಪ ಬೆಳ್ಳಗಾಗಿರುತ್ತೆ. ಅದು ಬೀಜ ಏನಂದರೆ ಭಾಳ ಗಡಸಾಗಿರ್ತದೆ ಇದು ಪಾಪ್ಕಾರ್ನ್. ತದನಂತರದಲ್ಲಿ ಇನ್ನೊಂದು ರೀತಿಯ ಕಾರ್ನ್ ಅಂತಂದರೆ, ಕಾರ್ನ್ ಅಂದರೆ ಮೆಕ್ಕೆಜೋಳ, ಬೇಬಿ ಕಾರ್ನ್ ಅಂತ ಹೇಳ್ತೇವೆ ನಾವು. ಬೇಬಿ ಕಾರ್ನ್ ಅಂತ ಯಾಕೆ ಹೇಳ್ತಾರಪ್ಪ ಅಂತಂದರೆ ಇದನ್ನು ಒಂದು ಎಳೆ ಒಂದು 60 ದಿನಕ್ಕೆ ಕಟಾವು ಮಾಡ್ತಾರೆ ಇದನ್ನ. ಸೊ ಇದು ಬೇಬಿ ಕಾರ್ನ್ ಅಂದರೆ ಎಳೆ ತೆನೆಗಳನ್ನು ತಿಂತಕ್ಕಂಥದ್ದಕ್ಕೆ ಇದನ್ನು ಬೇಬಿ ಕಾರ್ನ್ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಒಂದು ವ್ಯಾಕ್ಸಿ ಕಾರ್ನ್ ಅಂತ ಕರೀತಾರೆ ಮೇಡಮ್. ಇನ್ನೊಂದು ವ್ಯಾಕ್ಸಿ ಕಾರ್ನ್ ಅಂದರೆ ಇದರಲ್ಲಿ ಕಾಳು ಭಾಳ ಮೆತ್ತಗಿರ್ತಾವೆ, ಇದನ್ನು ಏನು ವ್ಯಾಕ್ಸ್ ತಯಾರು ಮಾಡೋದಕ್ಕೆ ಅಂಥೇಳಿ ಇದನ್ನು ಬಳಸ್ತಾರೆ. ಅದೇ ರೀತಿಯಲ್ಲಿ ಕ್ವಾಲಿಟಿ ಪ್ರೋಟೀನ್ ಮೇಯ್ಸ್ ಅಂತ ಇನ್ನೊಂದು ಇದೆ ಮೇಡಮ್. ಅದರಲ್ಲಿ ಕ್ವಾಲಿಟಿ ಪ್ರೋಟೀನ್ ಮೇಯ್ಸ್ ಅಂದರೆ ಏನಪ್ಪ ಅಂದರೆ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ. ಅಂದರೆ ಈ ಟ್ರಿಪ್ಟೊಫ್ಯಾನ್ ಅಂತ ಲೈಸಿನ್ ಅಂತಕ್ಕಂಥ ಎರಡು ಅಮೈನೋ ಆಸಿಡ್ಗಳ ಅಂಶ ಈ ಕ್ಯೂಪಿಎಂ ಮೇಯ್ಸ್ ಅಂತ ಹೇಳ್ತೇವೆ ನಾವು. ಇದನ್ನು ಭಾಳ ಜಾಸ್ತಿ ಬಳಸ್ತಾರೆ. ಇದನ್ನೇನಂದರೆ ಮಕ್ಕಳಿಗಂತ ಹೆಚ್ಚಿಗೆ ಬಳಸ್ತಾರೆ ಇದನ್ನು, ಮಕ್ಕಳು ಮತ್ತು ಗರ್ಭಿಣಿ ಸ್ತ್ರೀಯರಿಗಾಯಿತು. ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಅದಕ್ಕೆ ಬಳಸ್ತಾರೆ. ಈಗ ಕೊನೆದಾಗಿ ಏನಪ್ಪ ಅಂದರೆ ಸ್ವೀಟ್ ಕಾರ್ನ್, ನಾವು ಇವತ್ತೇನು ವಿಚಾರ ಮಾತಾಡ್ತಾ ಇದ್ದೀವಿ, ಆ ಸ್ವೀಟ್ ಕಾರ್ನ್ ಏನು ಕೊನೆದಾಗಿ ಅದು ಒಂದು ರೀತಿಯ ಮೆಕ್ಕೆಜೋಳದ ತಳಿಗೆ ಸೇರಿರ್ತಕ್ಕಂಥ ಒಂದು ಬೆಳೆಯಾಗಿದೆ ಮೇಡಮ್. ಈ ಸ್ವೀಟ್ ಕಾರ್ನ್ ಅಂದರೆ ಸಿಹಿ ಮೆಕ್ಕೆಜೋಳ, ಇದನ್ನ ಬಳಸೋ ವಿಧಾನ ಏನು ಅಂತ ತಿಳ್ಕೊಳ್ಳೋ ಕುತೂಹಲ ನಮ್ಮ ಕೇಳುಗರಿಗೆ. ಮೇಡಮ್, ಈಗ ಸ್ವೀಟ್ ಕಾರ್ನ್ ಏನಪ್ಪಾ ಅಂತಂದರೆ ಭಾಳಷ್ಟು ಈಗ ಈ ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಸ್ವೀಟ್ ಕಾರ್ನ್ ಬಗ್ಗೆ ಅರಿವಿದೆ ಜನಗಳಿಗೆ. ಅಂದರೆ ಸಮಸ್ಯೆ ಏನಾಗ್ತಿದ್ದಪ್ಪ ಅಂತಂದರೆ ಇದು ನಮ್ಮ ಭಾಗದಲ್ಲಿ ಜಾಸ್ತಿ ಜನ ಬೆಳೀತಾ ಇಲ್ಲ. ಬೇರೆ ಬೇರೆ ಕಡೆ ಈಗ ಮಹಾರಾಷ್ಟ್ರ ಸೊಲ್ಲಾಪುರ ಕಡೆಯಿಂದ ಟ್ರೈನಲ್ಲಿ ಬರ್ತಕ್ಕಂಥದ್ದು, ನಾನು ರಾಯಚೂರಲ್ಲಿ ಗುಲ್ಬರ್ಗಾದಲ್ಲಿ ಕೂಡ ಸಾಕಷ್ಟು ಜನ ರೈತರಿಗೆ ಈಗಾಗಲೇ ಬೀಜ ಒಂದು ಕಳಿಸ್ಕೊಟ್ಟು ಸಾಕಷ್ಟು ಒಂದು ಗುಲ್ಬರ್ಗಾದಲ್ಲಿ ಒಂದು 100 ರೈತರು ಹೆಚ್ಚು ಕಡಿಮೆ ಬೆಳೀತಾ ಇದ್ದಾರೆ. ಈಗ ರಾಯಚೂರಲ್ಲಿ ಸುಮಾರು ಒಂದು 50 ಜನ ರೈತರು ಬೆಳೀತಾ ಇದ್ದಾರೆ. ಮತ್ತು ಈಗ ಬಳ್ಳಾರಿ ಭಾಗದಲ್ಲಿ ಈಗ ಇದನ್ನು ಕೊಡೋದಕ್ಕೆ ಅಲ್ಲಿ ಇಲ್ಲಿ ಚಾಲೂ ಮಾಡಿದ್ದೀವಿ ಬೆಳೆಸೋದಕ್ಕೆ. ಇದನ್ನು ಹೆಂಗೆ ತಿನ್ನಬೇಕಪ್ಪ ಅಂತಂದರೆ ಹಸಿ ತೆನೆಯನ್ನು ಕೂಡ ತಿನ್ಬೋದು. ಹಸಿ ತೆನೆ ತಿನ್ನೋದ್ರಿಂದ ಏನಪ್ಪ ಅಂದರೆ ತಾಜಾ, ಇದರ ಕ್ಯಾಲೋರಿ ಜಾಸ್ತಿ ಇರ್ತದೆ. ಅದೇ ರೀತಿಯಲ್ಲಿ ಇದನ್ನು ಸ್ವಲ್ಪ ಉಪ್ಪು ಖಾರ ಹಾಕಿ ಕೂಡ ಬೇಯಿಸಿನೂ ತಿನ್ಬೋದು. ಅಥವಾ ಇದನ್ನು ಬೇರೆ ಬೇರೆ ಈ ಬೇಕರಿ ಇಂಡಸ್ಟ್ರೀಸ್ಗೆ ಅದಕ್ಕೆಲ್ಲ ಭಾಳ ಐಸ್ ಕ್ರೀಮ್ ಮಾಡೋದಕ್ಕಾಯಿತು, ಬೇರೆ ಬೇರೆ ಐಟಮ್ ಮಾಡೋದಕ್ಕಾಯಿತು, ಭಾಳ ಬಳಸ್ತಾರೆ ಮೇಡಮ್. ಈ ಬಳ್ಳಾರಿ ಭಾಗದಲ್ಲಿ ಇದನ್ನು ಬೆಳೆಯೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಸ್ವಲ್ಪ ವಿವರವಾಗಿ ಇನ್ನಷ್ಟು ಮಾಹಿತಿ ಹೇಳ್ಬೋದಾ? ಅಂದರೆ ಎಲ್ಲಿ ಬೆಳೀತಾ ಇದ್ದೀರಿ, ಅಂದರೆ ಈ ನಿಮ್ಮ ಸಂದರ್ಶನ ಕೇಳುವಂಥ ಆಸಕ್ತ ರೈತರು ಅಲ್ಲಿ ಹೋಗಿ ನೋಡ್ಬರ್ಬೋದಲ್ಲ? ಈಗ ಈ ಬಳ್ಳಾರಿಯಿಂದ ಮಾನವಿ ತಾಲೂಕಲ್ಲಿ ಮೇಡಮ್, ಮಾನವಿ ತಾಲೂಕಿನಲ್ಲಿ ಸುಮಾರು ಒಂದು 35-40 ಎಕರೆ ಈಗಾಗಲೇ ಬಿತ್ತನೆ ಆಗಿದೆ. ಈಗ ಅದ ನಂತರ ಈಗ ನಾವು ಈ ಬಳ್ಳಾರಿಯಿಂದ ಹರಪನಹಳ್ಳಿ ಮತ್ತು ಹಡಗಲಿ ಭಾಗದಲ್ಲಿ ಕೂಡ ಒಂದು 80 ಜನ ರೈತರಿಗೆ ಈಗ ಕೊಟ್ಟಿದ್ದೀವಿ ಬೀಜ. ಮತ್ತು ಈಗ ಬರೋ ದಿನಮಾನಗಳಲ್ಲಿ ಇದನ್ನು ಒಂದು ಏನಪ್ಪ ಅಂದರೆ ಒಂದು ಬಿಸಿನೆಸ್ ಥರ ರೈತರು ಬೆಳೆದು ಅವರದೇ ಒಂದು ಗುಂಪು ಮಾಡಿ ರೈತರೇ ಅದನ್ನು ಎಕ್ಸ್ಪೋರ್ಟ್ ಮಾಡೋ ಥರ ಆಯಿತು, ಅಥವಾ ಕೆಲವರು ಬೈಬ್ಯಾಕ್ ಮಾಡುವಂಥ ಒಂದು ಕಂಪನಿಗಳಿಗೆ ಕನೆಕ್ಟ್ ಮಾಡಿ ಅವ್ರದೇ ಒಂದು ಗುಂಪು ಮಾಡಿ ಮಾಡಬೇಕಂತ ಒಂದು ಪ್ಲಾನ್ ಇದೆ ಮೇಡಮ್. ಚಂದ್ರನಾಯ್ಕ ಅವರೇ, ಸ್ವೀಟ್ ಕಾರ್ನ್ ಬಗ್ಗೆ ಹೇಳ್ತಾ ಹೇಳ್ತಾ ಅದನ್ನು ತಿನ್ನಬೇಕು ಅನ್ನೋ ಆಸಕ್ತಿನೂ ಹುಟ್ಟಿಸಿದ್ರೆ, ಜೊತೆಗೆ ಹೇಗೆ ಬೆಳಿಬೇಕು ಅಂತ ತಿಳ್ಕೊಳ್ಳೋ ಆಸಕ್ತಿ ಕೂಡ ರೈತರಲ್ಲಿ ಹುಟ್ಟಿತು. ಈಗ ಇದನ್ನು ಬೆಳೆಯೋ ವಿಧಾನ ಏನು, ಬೇರೆ ಬೇರೆ ಕ್ರಮಗಳಿದೆಯಾ ಅಥವಾ ಬೇರೆ ಮೆಕ್ಕೆಜೋಳ ಬೆಳೆತರನ ಬೆಳೆಯೋದಾ, ಆ ಬಗ್ಗೆ ಸ್ವಲ್ಪ ಹೇಳಿ. ಇದರಲ್ಲಿ ಬಹಳ ವ್ಯತ್ಯಾಸ ಏನಿಲ್ಲ ಮೇಡಮ್. ಮಾಮೂಲಿ ಮೆಕ್ಕೆಜೋಳ ನಾವು ಯಾವ ರೀತಿ ಬೆಳಿತೇವೆ, ಆಲ್ಮೋಸ್ಟ್ ಒಂದು 75-80% ಸೇಮ್ ಮೆಕ್ಕೆಜೋಳ ಏನು ಬೆಳಿತೀವಿ, ಸಿಹಿ ಮೆಕ್ಕೆಜೋಳ ಬೆಳೆದಕ್ಕೂ ಕೂಡ ಅದೇ ಒಂದು ರೀತಿಯಲ್ಲಿ ಬೆಳಿಬೇಕು. ಆದರೆ ಇಲ್ಲೇನಪ್ಪ ಅಂದರೆ ಒಂದೇ ವ್ಯತ್ಯಾಸ ಏನಪ್ಪ ಅಂದರೆ ಬೀಜ ಬೇರೆ ಇರ್ತದೆ. ನಾವು ಮಾಮೂಲಿ ಮೆಕ್ಕೆಜೋಳ ಬೆಳೆಯುವಾಗ ಒಂದು 7-8 ಕೆಜಿ ಪ್ರತಿ ಎಕರೆ ಬೆಳಿತೀವಿ, ಮತ್ತು 60 ಸೆಂಟಿಮೀಟರ್ ಸಾಲಿಂದ ಸಾಲಿಗೆ, ಮತ್ತು 30 ಸೆಂಟಿಮೀಟರ್ ಗಿಡದಿಂದ ಗಿಡಕ್ಕೆ ಮಾಮೂಲಿ ಮೆಕ್ಕೆಜೋಳದಲ್ಲಿ ಬೆಳಿತೀವಿ ನಾವು. ಸೊ ಈ ಸಿಹಿ ಮೆಕ್ಕೆಜೋಳದಲ್ಲಿ ಏನಪ್ಪ ಅಂತಂದರೆ ಇದು ಬೀಜದ ರೇಟ್ ಸ್ವಲ್ಪ ಜಾಸ್ತಿ ಇರ್ತದೆ. ಅಂದರೆ ಒಂದು ಕೆಜಿ ಬೀಜಕ್ಕೆ 2,000-2,500, ಭಾಳ ಬೆಸ್ಟ್ ಕ್ವಾಲಿಟಿ ಸೀಡ್ಸ್ ಬೇಕಪ್ಪ ಅಂದರೆ ಸಿಹಿ ಮೆಕ್ಕೆಜೋಳದಲ್ಲಿ ಒಂದು 3,000 ರೂಪಾಯಿವರೆಗೂ ಆಗುತ್ತೆ. ಸೊ ನಮಗೆ ಪ್ರತಿ ಎಕರೆಗೆ ಏನಪ್ಪ ಅಂತಂದರೆ ಸಿಹಿ ಮೆಕ್ಕೆಜೋಳದಲ್ಲಿ ಒಂದು 3-4 ಕೆಜಿ ಬೀಜ ಬೇಕಾಗುತ್ತೆ. ಸೊ ಇದರಲ್ಲಿ ಏನಂದರೆ ಒಂದು ಸಾಲಿಂದ ಸಾಲಿಗೆ 2 ಇಟ್ಕೋಬೇಕು, ಮತ್ತು ಗಿಡದಿಂದ ಗಿಡಕ್ಕೆ ಒಂದು 55-60 ಸೆಂಟಿಮೀಟರ್ ಅಂತರ ಕೊಡಬೇಕಾಗತ್ತೆ. ಇದರಲ್ಲಿ ಮಾಮೂಲಿ ನಾವು ಸಾಲು ಹೊಡೆದ್ಬಿಟ್ಟು ಬೀಜ ಕೈಯಿಂದ ನಾಟಿ ಮಾಡಬೇಕು. ಈ ಮಾಮೂಲಿ ಮೆಕ್ಕೆಜೋಳದ್ರೆ ಏನು ಮಾಡ್ತಾರಪ್ಪ ಅಂದರೆ ಟ್ರ್ಯಾಕ್ಟರ್ನಿಂದ ಬಿತ್ತನೆ ಮಾಡ್ತಾರೆ. ಸೊ ಇದು ಬೀಜದ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರೋದ್ರಿಂದ ಕೈಯಿಂದ ಹಾಕೋದ್ರಿಂದ ಏನಾಗುತ್ತಪ್ಪ ಅಂದರೆ ಬೀಜ ಸರಿಯಾದ ರೀತಿಯಲ್ಲಿ ನಾಟಿ ಆಗ್ತಾವೆ, ಮತ್ತು ಬೀಜ ಲಾಸ್ ಆಗೋದಿಲ್ಲ. ಇದಾದ ನಂತರ ಏನಪ್ಪ ಅಂದರೆ ಮಾಮೂಲಿ ಈಗ ಬಿತ್ತನೆ ಮಾಡಬೇಕಾದ್ರೆ ರೈತರ ಭಾಷೆಯಲ್ಲಿ ಹೇಳಬೇಕಾದ್ರೆ ಒಂದು ಎಕರೆಗೆ ಒಂದು ಚೀಲ DAP ಮತ್ತು ಒಂದು ಚೀಲ ಪೊಟಾಷ, 5-10 ಕೆಜಿ ಸತುವಿನ ಸಲ್ಫೇಟ್ ಅಂದರೆ ಜಿಂಕ್. ಜಿಂಕ್ ಭಾಳ ಕಂಪಲ್ಸರಿಯಾಗಿ ರೈತರೇನಪ್ಪ ಅಂದರೆ ಮೆಕ್ಕೆಜೋಳ ಬೆಳೆಗೆ ಸ್ವೀಟ್ ಕಾರ್ನ್ ಆಗಲಿ, ಬೇಬಿ ಕಾರ್ನ್ ಆಗಲಿ, ಅಥವಾ ಪಾಪ್ಕಾರ್ನ್ ಆಗಲಿ, ಮಾಮೂಲಿ ಮೆಕ್ಕೆಜೋಳ ಆಗಲಿ, ಈ ಜಿಂಕ್ ಅನ್ನಂದರೆ ಕಂಪಲ್ಸರಿ ಹಾಕಬೇಕು. ಇದಾದ ನಂತರ ಒಂದು 20-25 ದಿನಕ್ಕೆ ಇದು ಇಂಟರ್ಕಲ್ಟಿವೇಷನ್ ಮಾಡೋದಿರುತ್ತೆ. ಮತ್ತು ಬಿತ್ತನೆ ಮಾಡಿ 3 ಆದ ನಂತರ ಕಳೆನಾಶಕ ಅಟ್ರಾಜಿನ್ ಒಂದು ಎಕರೆಗೆ ಒಂದು ಕೆ ಜಿಯಷ್ಟು ಅಟ್ರಾಜಿನ್ ಕಳೆನಾಶಕವನ್ನು ಸುಮಾರು 250 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಮತ್ತು 25-30 ದಿನಗಳಾದಾಗ ಇದಕ್ಕೇನಪ್ಪ ಅಂತಂದರೆ ಎಡೆಕುಂಟೆಯನ್ನು ಹೊಡೆದು ಆ ಟೈಮ್ನಲ್ಲಿ ಕೂಡ ಮೇಲ್ಗೊಬ್ಬರಗಳನ್ನು ಕೊಡಬೇಕಂತ ತಿಳಿಸ್ಕೆ ಬಯಸ್ತೇನೆ. ಈ ಸ್ವೀಟ್ ಕಾರ್ನಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇರ್ತದೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀರಿ, ಅಂದರೆ ಇದರಲ್ಲಿ ಏನೇನು ಪೋಷಕಾಂಶ ಇರ್ತದೆ? ಮೇಡಮ್, ಒಂದು 100 ಗ್ರಾಮ್ ನಾವು ಸ್ವೀಟ್ ಕಾರ್ನ ಬೀಜವನ್ನು ತಗೊಂಡು ನಾವು ಪರೀಕ್ಷೆ ಮಾಡಿದಾಗ ಇದರಲ್ಲಿ ಕಚ್ಚಾ ಪ್ರೋಟೀನ್ 3.27 ಮಿಲಿಗ್ರಾಮ್ ಅಷ್ಟಿರ್ತದೆ, ಹಾಗೆ ಕಚ್ಚಾ ಕೊಬ್ಬು 1.20 ಮಿಲಿಗ್ರಾಮ್ ಅಷ್ಟಿರುತ್ತೆ, ಮತ್ತು ಈ ಫೈಬರ್ ಅಂಶ ಇದು ಬಹಳ ಮುಖ್ಯ ಎಸ್ಪೆಷಲಿ ಹೆಣ್ಮಕ್ಕಳಿಗೆ, ಫೈಬರ್ ಅಂಶ ಸುಮಾರು 2 ಮಿಲಿಗ್ರಾಮ್ ಅಷ್ಟಿರುತ್ತೆ. ಇದರಲ್ಲಿ ಬಹಳ ಜಾಸ್ತಿ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಕಾರ್ಬೋಹೈಡ್ರೇಟ್ಸು, ಕಾರ್ಬೋಹೈಡ್ರೇಟ್ ಏನಪ್ಪ ಅಂದರೆ 86 ಮಿಲಿಗ್ರಾಮ್ ಅಷ್ಟಿರುತ್ತೆ ಇದರಲ್ಲಿ. ಮತ್ತು ಫ್ಯಾಟ್ ಭಾಳ ಕಡಿಮೆ ಇರುತ್ತೆ, 1.9 ಮಿಲಿಗ್ರಾಮ್ ಇರುತ್ತೆ, ಕ್ಯಾಲ್ಸಿಯಂ ಅಂಶ ಇರುತ್ತೆ, ಕಬ್ಬಿಣಾಂಶ ಇರುತ್ತೆ, ಮತ್ತು ಥಯೋಮಿನ್ ಅಂತಕ್ಕಂಥ ಅಂಶ ಇರುತ್ತೆ, ಅತಿ ಹೆಚ್ಚಾಗಿ ಏನಪ್ಪ ಅಂದರೆ ಈ ಜೀವಸತ್ವ ಎ ಅಂತೇವೆ ನಾವು, ಅಂದರೆ ಕಣ್ಣಿಗೆ ಭಾಳ ಒಳ್ಳೆಯದಿದ್ದು. ಈ ರೀತಿ ಬಹಳಷ್ಟು ಪೋಷಕಾಂಶಗಳು ಈ ಒಂದು ಸ್ವೀಟ್ ಕಾರ್ನಲ್ಲಿ ಇರ್ತವೆ ಮೇಡಮ್. ಈಗ ಫ್ಯಾಟ್ ಅಂಶ ಕಡಿಮೆ ಇರುತ್ತೆ ಅಂತ ಹೇಳಿದ್ರಿ, ಇದರಲ್ಲಿ ಫ್ಯಾಟ್ ಅಂಶ ತುಂಬ ಕಡಿಮೆ ಇರುತ್ತೆ ಅಂತ ಹೇಳ್ತಾ ಇದ್ದೀರಿ, ಅಂದರೆ ಆರೋಗ್ಯದ ದೃಷ್ಟಿಯಿಂದ ಕೂಡ ಇದು ತುಂಬ ಒಳ್ಳೆಯದು ಅನಿಸುತ್ತೆ. ಆರೋಗ್ಯದ ಒಂದು ಉತ್ತಮ ಕಾಳಜಿಗಾಗಿ ಇದನ್ನು ಬಳಸೋದು ಎಷ್ಟು ಸೂಕ್ತ, ಏನೇನು ಮಾಡಬಹುದು ಆ ಬಗ್ಗೆ ಹೇಳಿ. ಈ ಒಂದು ಸ್ವೀಟ್ ಕಾರ್ನ ಇದನ್ನು ಎಲ್ಲ ಏಜ್ ಗ್ರೂಪ್ನವ್ರು ಕೂಡ ತಿನ್ಬೋದು, ಇವತ್ತು ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ಲ ವಯಸ್ಸಿನವರು ತಿಂತಕ್ಕಂಥ ಮತ್ತು ಭಾಳ ಇಷ್ಟಪಟ್ಟು ತಿಂತಕ್ಕಂಥ ಒಂದು ಬೆಳೆ ಇದು. ಇದರಲ್ಲಿ ಯಾಕೆ ತಿನ್ಬೇಕಪ್ಪ ಇದನ್ನಂತಂದರೆ ಇತ್ತೀಚೆಗೆ ಯಾಕೆ ಇದು ಅಷ್ಟೊಂದು ಒಂದು ಪಾಪ್ಯುಲಾರಿಟಿ ಪಡ್ಕೊಳ್ತಾ ಇದೆ ಅಂತಂದರೆ, ಇದರಲ್ಲಿ ಈ ಕ್ಯಾಲೋರಿ ವ್ಯಾಲ್ಯೂ ಜಾಸ್ತಿ ಇದೆ. ಅಂದರೆ ಒಂದು 100 ಗ್ರಾಮ್ನಷ್ಟು ನಾವು ಸಿಹಿ ಮೆಕ್ಕೆಜೋಳ ತಗೊಂಡು ನೋಡಿದಾಗ ಸುಮಾರು 86% ಅಷ್ಟು ಒಂದು ಕ್ಯಾಲೋರಿ ಪರ್ಸೆಂಟೇಜ್ ಇದರಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು. ಮತ್ತು ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ ಗ್ಲೂಟಿನ್ ರಹಿತ ಬೀಜ ಅಂತ ಹೇಳ್ತೇವೆ ನಾವು, ಇದು ಈಗಾಗಲೇ ಹೇಳಿದೆ ನಾನು. ಮೆಕ್ಕೆಜೋಳದಲ್ಲಿ ತಗೊಂಡಾಗ ನಾವು ಒಂದು ಡೈಜೆಷನ್ ಆಗಲಾರ್ದಂಥ ಒಂದು ಪ್ರೋಟೀನ್ ಇತ್ತು ಅಂತ ಹೇಳಿದೆ ನಾನು, ಆದರೆ ಈ ಸಿಹಿ ಮೆಕ್ಕೆಜೋಳದಲ್ಲಿ ಆ ಥರ ಒಂದು ಸಮಸ್ಯೆಗಳಿಲ್ಲ. ಮತ್ತು ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೇವೆ ನಾವು, ಈ ಆಂಟಿ ಆಕ್ಸಿಡೆಂಟ್ಗಳ ಒಂದು ಅಂಶ ಕೂಡ ಇದರಲ್ಲಿ ಜಾಸ್ತಿ ಇರ್ತದೆ, ಮತ್ತು ನಾರಿನಂಶ ಜಾಸ್ತಿ ಇರುತ್ತೆ, ಮತ್ತು ಈ ವಿಟಮಿನ್ಗಳು ಜಾಸ್ತಿ ಇರ್ತಾವೆ. ಹಾಗಾಗಿ ಎಲ್ಲ ಏಜ್ ಗ್ರೂಪ್ನವರು ಕೂಡ ಈ ಒಂದು ಬೆಳೆಯನ್ನು ಅತಿ ಹೆಚ್ಚು ತಿಂತಕ್ಕಂಥದ್ದು ಭಾಳ ಒಳ್ಳೆಯದು. ಮತ್ತು ಅತಿ ಮುಖ್ಯವಾಗಿ ಯಾಕೆ ಈ ನಾನು ಥೈಲ್ಯಾಂಡಲ್ಲಿ ಇದ್ದಾಗ ಅಬ್ಸರ್ವ್ ಮಾಡ್ತಿದ್ದೆ, ಭಾಳಷ್ಟು ಅಲ್ಲಿ ಪ್ರತಿಯೊಂದು ಕಡೆಯೂ ಕೂಡ ಸ್ವೀಟ್ ಕಾರ್ನ್ ಮತ್ತು ಬೇಬಿ ಕಾರ್ನ್ ಸಿಗ್ತಾವೆ ನೋಡಿ. ಅಂದರೆ ಅಲ್ಲಿ ಏನಪ್ಪ ಅಂತಂದರೆ ಈ ಒಂದು ಈ ಮದ್ಯಪಾನ ಮತ್ತು ಧೂಮಪಾನಗಳು ಒಂದು ಬಹಳ ಜಾಸ್ತಿ ಅಲ್ಲಿ. ಹಾಗಾಗಿ ಅದಕ್ಕೆ ಈ ಒಂದು ಸ್ವೀಟ್ ಕಾರ್ನ್ ಮತ್ತು ಬೇಬಿ ಕಾರ್ನ್ಗೆ ಆ ಒಂದು ಅಂಶಗಳನ್ನು ಡಿಟಾಕ್ಸಿಫೈ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ ಅನ್ನೋ ವಿಚಾರಕ್ಕೆ ಭಾಳಷ್ಟು ಪ್ರತಿಯೊಂದು ಕಡೆಯೂ ಕೂಡ ಈ ಸ್ವೀಟ್ ಕಾರ್ನ್ ಬೇಬಿ ಕಾರ್ನನ್ನು ತಿಂತಕ್ಕಂಥದ್ದು ನಾನು ನೋಡಿದೆ. ಇದು ಮತ್ತೊಂದೇನಪ್ಪ ಅಂತಂದರೆ ಭಾಳಷ್ಟು ಕಾಯಿಲೆಗಳಿಗೆ, ಎಸ್ಪೆಷಲಿ ಹೃದಯ ಸಂಬಂಧಿ ಕಾಯಿಲೆಗಳಿಗಾಯಿತು, ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಿಗಾಯಿತು, ಮತ್ತು ಈ ಕೆಲವು ಚರ್ಮರೋಗಗಳಿಗಾಯಿತು, ಈ ಕ್ಯಾನ್ಸರ್ಗೆ ಕೂಡ ಈ ತಡೆಹಿಡುವಂಥ ಒಂದು ಶಕ್ತಿ ಈ ಒಂದು ಸ್ವೀಟ್ ಕಾರ್ನಿಗಿದೆ. ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡ್ತಿರ್ಬೋದು ಈ ಒಂದು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಆಸ್ಪತ್ರೆಗಳಲ್ಲಿ ಕೂಡ ಮೆಕ್ಕೆಜೋಳದ ಆಯಿಲ್ನಿಂದ ಮಸಾಜ್ ಮಾಡೋದಕ್ಕೆ ಕೂಡ ಇದನ್ನು ಬಳಸ್ತಾರೆ ಅಂತ ಹೇಳಕ್ಕೆ ಬಯಸ್ತೀವಿ ಮೇಡಮ್. ಈ ಸ್ವೀಟ್ ಕಾರ್ನ್ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಹೇಳ್ತಾ ಇದ್ದೀರಿ, ಆದರೆ ನಮ್ಮ ರೈತರು ಯಾವಾಗಲೂ ಏನು ಬೆಳಿಬೇಕಾದ್ರೆ ಮೊದಲಿಗೆ ಇಳುವರಿ ಎಷ್ಟು ಬರ್ತದೆ, ಇದರ ಉಪಯೋಗ ಮುಂದೆ ಯಾವ ರೀತಿಯಾಗಿ ಮಾಡಬಹುದು, ಇದನ್ನೆಲ್ಲ ತಿಳ್ಕೊಳ್ಳೋ ಆಸಕ್ತಿಯನ್ನು ವ್ಯಕ್ತಪಡಿಸ್ತಾರೆ, ಆ ನಂತರ ಏನು ಬಿತ್ತಬೇಕು ಅನ್ನೋದ್ರ ನಿರ್ಧಾರ ತಗೊಳ್ತಾರೆ. ಈಗ ರೈತರಿಗೆ ಹೇಳ್ರಿ, ಸ್ವೀಟ್ ಕಾರ್ನ್ ಬೆಳೆಯೋದ್ರಿಂದ ಇಳುವರಿ ಎಷ್ಟು ಬರ್ತದೆ, ಇದರ ಉಪಯೋಗ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು, ಮತ್ತೇನಾದರೂ ಹೆಚ್ಚಿನ ಉಪಯೋಗ ಇದೆಯಾ? ಮೇಡಮ್, ಈಗ ಪ್ರತಿ 1 ಕೆಜಿ ಬೀಜ ತಗೊಂಡ್ರೆ ನಾವು ಸ್ವೀಟ್ ಕಾರ್ನಲ್ಲಿ ಕನಿಷ್ಠ 1,500-8,000 ಬೀಜ ಇರ್ತಾವೆ 1 ಕೆಜಿ ಬೀಜದಲ್ಲಿ. ಅಂದರೆ ನಾವು 1-3 ಕೆಜಿ ಬೀಜ ಯೂಸ್ ಮಾಡಿದ್ರು ಪ್ರತಿ ಎಕರೆಗೆ ಈಗ 20-24,000 ಬೀಜ, ಅಂದರೆ 1 ಎಕರೆಯಲ್ಲಿ 20-24,000 ಗಿಡಗಳಿರ್ತಾವೆ. 24,000 ಗಿಡಗಳಲ್ಲಿ ಪ್ರತಿ ತೆನೆಗೆ ಒಂದೇ ತೆನೆ ಬಿಟ್ಟರೆ ಕೂಡ 24,000 ತೆನೆ ಆಗ್ತಾವೆ. 20,000 ತೊಗೊಳ್ಳೋಣ ಹೋಗಲಿ ನಾವು, 20,000 ತೊಗೊಂಡ್ರು ಕೂಡ 5 ರೂಪಾಯಿ ಒಂದು ತೆನೆ ಕೊಟ್ಟರು ಕೂಡ ನಮಗೆ 1 ಎಕರೆಗೆ 1,00,000 ರೂಪಾಯಿ ಬರುತ್ತೆ. ಅಂದರೆ ನಮ್ಮದು ಖರ್ಚು ಏನಪ್ಪ ಅಂದರೆ ಎಲ್ಲ ಸೇರಿ 10,000 ರೂಪಾಯಿ ನಮಗೆ ಪ್ರತಿ ಎಕರೆಗೆ ಖರ್ಚು ಬರ್ಬೋದು. ಇದರಲ್ಲಿ ಭಾಳ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು ಏನಪ್ಪ ರೈತರಿಗೆ ಅಂದರೆ, ಈಗ ನಾನು ಹೇಳಿದ ತಕ್ಷಣ ಈ ಥರ 1,00,000 ರೂಪಾಯಿ ಲಾಭ ಬರುತ್ತೆ ಅಂದ ತಕ್ಷಣ ಒಂದೇ ಸಲ 10 ಎಕರೆ 15 ಎಕರೆ ಹಾಕಬಾರ್ದು. ಅಂದರೆ ಹಂತವಾಗಿ ನಿಮ್ದು 5 ಎಕರೆ ಭೂಮಿ ಇದೆಯಪ್ಪ ಅಂದರೆ 2 ಎಕರೆ ಒಂದು ಸಲ 1-8 ದಿನ ಬಿಟ್ಟು ಮತ್ತೊಂದು 2 ಎಕರೆ ಹಾಕೊಳ್ತಕ್ಕಂಥದ್ದು. ಅಂದರೆ ಮಾರುಕಟ್ಟೆ ಒಂದು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಎಲ್ಲಿ ಮಾರುಕಟ್ಟೆ ಎಲ್ಲಿ ಮಾರಬೇಕು ಅನ್ನೋದನ್ನು ತಿಳ್ಕೊಂಡು, ಈ ಕೆಲವರು ಬೈಬ್ಯಾಕ್ ಮಾಡುವಂಥ ಅಗ್ರಿಮೆಂಟ್ ಇರುವಂಥ ಒಂದು ಇವ್ರಿಗೆ ನೋಡಿಕೊಂಡು ಅವರಿಗೆ ಮಾಡ್ಕೊಂಡ್ರಪ್ಪ ಅಂದರೆ ಭಾಳ ಬೇರೆ ಬೆಳೆಗಳಿಗಿಂತ ಸ್ವೀಟ್ ಕಾರ್ನಲ್ಲಿ ಭಾಳ ಒಳ್ಳೆಯ ಲಾಭ ಬರುತ್ತೆ ಅಂತ ತಿಳಿಸ್ತೀನಿ ಮೇಡಮ್. ರೈತ ಬಂಧುವರೇ, ಸ್ವೀಟ್ ಕಾರ್ನ್ ಇದನ್ನು ಬೆಳೆಯೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ತಾ ಇದ್ದೀವಿ ಡಾಕ್ಟರ್ ಚಂದ್ರನಾಯ್ಕ ಅವರಿಂದ. ನಮ್ಮ ರೈತರಿಗೆ ಈಗ ಹೇಳ್ರಿ, ಇದನ್ನು ಬಿತ್ತನೆ ಮಾಡೋ ವಿಧಾನ ಏನು, ಕಟಾವು ಮಾಡೋ ವಿಧಾನ ಏನು, ಈಗ ಬಿತ್ತನೆ ಮಾಡೋದು ಅಂತ ಈಗಾಗಲೇ ಮಾತಾಡಿದೆ ಮೇಡಮ್, ಅದಂದ್ರೆ ಮಾಮೂಲಿ ಮೆಕ್ಕೆಜೋಳ ಥರನೇ ಬಿತ್ತನೆ ಮಾಡೋದೆಲ್ಲ ಸೇಮ್ ಇರ್ತದೆ. ಒಂದೇ ತಿಂಗಳ ಅಂದ್ರೆ ಒಂದು ಎಕರೆಗೆ ಏನಪ್ಪಾ ಅಂದ್ರೆ 3 ಕೆಜಿ ಬೀಜ ಬೇಕಾಗುತ್ತೆ ಇದರಲ್ಲಿ. ಅಂದ್ರೆ ಯಾವ ಸಮಯದಲ್ಲಿ ಬಿತ್ತನೆ ಮಾಡಬೇಕು? ಓಕೆ ಮೇಡಮ್, ಅಂದ್ರೆ ಈಗ ಮಳೆಗಾಲದಲ್ಲಿ ಬಂದು ಈಗ ಜೂನ್ ಜುಲೈ ಬಹಳ ಸರಿಯಾದಂಥ ಸಮಯ. ಅದೇ ರೀತಿಯಲ್ಲಿ ಹಿಂಗಾರ್ನಲ್ಲಿ ಮಾಡೋದಂದ್ರೆ ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಮಾಡ್ಬೋದು ಮೇಡಮ್. ಮತ್ತೆ ಕಟಾವು ಮಾಡತಕ್ಕಂಥದ್ದು ಬಹಳ, ನೀವು ಹೇಳಿದ ಹಾಗೆ ಬಹಳ ಪ್ರಮುಖವಾದಂತಹ ಒಂದು ವಿಚಾರ ಇದರಲ್ಲಿ. ಯಾಕಂದ್ರೆ ಮಾಮೂಲಿ ಮೆಕ್ಕೆಜೋಳದಲ್ಲಿ ನಮಗೆ ಗೊತ್ತಿದೆ ಯಾವ ರೀತಿಯಲ್ಲಿ ಯಾವ ಟೈಮ್ನಲ್ಲಿ ನಾವು ಕಟಾವು ಮಾಡಿದ್ರೆ ನಮಗೆ ಹೆಚ್ಚು ಲಾಭ ಬರುತ್ತೆ ಅಂತ. ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ಬರೀ 3 ತಿಂಗಳು ಬೆಳೆ, ಇದು ಸ್ವೀಟ್ ಕಾರ್ನ್ 3 ತಿಂಗಳಿಗೆ ಕಟಾವು ಆಗ್ಬಿಡುತ್ತೆ. ಅಂದ್ರೆ ಯಾವುದೇ ಮೆಕ್ಕೆಜೋಳ ತಗೊಂಡ್ರು ಸಾಮಾನ್ಯವಾಗಿ ಒಂದು 2 ತಿಂಗಳಿಗೆ ಅವು ಹೂವು ಬಿಡುವಂತದ್ದು ಪ್ರಕ್ರಿಯೆ ಚಾಲು ಆಗುತ್ತೆ ಮೇಡಮ್. ಅಂದ್ರೆ 60 ದಿನಕ್ಕೆ ಹೂವು ಬಿಟ್ಟರೆ ಅಲ್ಲಿಂದ 30 ದಿನ ಉಳಿತು ನಮಗೆ. ಅಂದ್ರೆ ಆ ಕಡೆ ಒಂದು 80 ದಿನ ಆದ ನಂತರ 80-90 ದಿನಗಳ ಅಂತರದಲ್ಲಿ ನಾವು ಸ್ವಲ್ಪ ಸರಿಯಾದ ರೀತಿಯಲ್ಲಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಒಂದು ತೆನೆ ಮುರಿದು ನಾವು ಕಾಳು ನೋಡಬೇಕು, ಅಥವಾ ತೆನೆ ಯಾವ ರೀತಿ ಗಡಸಾಗಿದೆ, ಬೀಜ ಯಾವ ರೀತಿ ಬಲ್ತಾವ ಅನ್ನೋದೊಂದು ತೆನೆ ಮುರಿದು ನೋಡಿದಾಗ ನಮಗೆ ಅದು ಮೀಸೆ ಒಣಗಿರ್ತಕ್ಕಂಥದ್ದು ಮತ್ತು ಗಿಡ ಒಂದು ಮಾರ್ಫಾಲಜಿಕಲ್ ಅಪಿಯರೆನ್ಸ್ ಅಂತ ಏನು ಹೇಳ್ತೇವೆ ನಾವು, ಮೇಲ್ಮುಖ ಯಾವ ರೀತಿ ಕಾಣುತ್ತೆ ಅದರ ಮೇಲೆ ನಮಗೆ ತೆನೆ ಬಲ್ತಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಏನಪ್ಪ ಅಂತಂದರೆ ಸರಿಯಾದ ಟೈಮ್ನಲ್ಲಿ ಕಟಾವು ಮಾಡಬೇಕು ನಾವು. ಸರಿಯಾದ ಟೈಮ್ನಲ್ಲಿ ನಾವು ಕಟಾವು ಮಾಡಲಿಲ್ಲ, ಒಂದು 8 ದಿನ ಲೇಟ್ ಆಯ್ತಪ್ಪ ಅಂತಂದರೆ ಈ ಸಕ್ಕರೆ ಅಂಶ ಸಿಹಿ ಅಂಶ ಏನಾಗುತ್ತೆ ಮೇಡಮ್, ಕಡಿಮೆ ಹಾಕೊತಾ ಹೋಗುತ್ತೆ. ಅಂದರೆ ಈಗ ಏನಾಗುತ್ತೆ, ಒಂದು ನಾನು ಹೇಳಿದೆ ಈಗ 60 ದಿನಕ್ಕೆ ಹೂವು ಬಿಡುತ್ತೆ ಅಂತ, ಅಂದರೆ ಒಂದು 75 ದಿನದಿಂದ ಮುಂದೆ ಈ ಒಂದು ಸಿಹಿ ಅಂಶ ಹೆಚ್ಚಾಕೊಂತ ಹೋಗುತ್ತೆ. ಹಿಂಗೆ ಹೋಗಿ ಅದೊಂದು ಪೀಕ್ ನಿಲ್ಲತ್ತೆ, ಅದು ಆ ಟೈಮ್ನಲ್ಲಿ ನಾವು ಕಟಾವು ಮಾಡಬೇಕು. ಆ ಟೈಮ್ನಲ್ಲಿ ನಾವು ಲೇಟ್ ಮಾಡಿದ್ರೆ ಅದು ಸಿಹಿ ಅಂಶ ಕಡಿಮೆ ಹಾಕುವಂತ ಬರುತ್ತೆ. ಮತ್ತೊಂದು ಲಾಭ ಏನಪ್ಪ ರೈತರಿಗೆ ಅಂದರೆ, ಇಲ್ಲಿ ಬರೀ ತೆನೆಯಿಂದ ಅಷ್ಟೇ ಲಾಭ ಅಲ್ಲ, ತೆನೆಯಿಂದ ನಾನು ಈಗಾಗಲೇ ಹೇಳಿದೆ ಸುಮಾರು ನಿಮಗೆ ಒಂದು 80,000-1,00,000ವರೆಗೂ ನೀವು ಪ್ರಾಫಿಟ್ ತಗೋಬಹುದು. ಇದು 3 ತಿಂಗಳು ಬೆಳೆ ಆಗಿರೋದ್ರಿಂದ ಆ ಸಂದರ್ಭದಲ್ಲಿ ಹುಲ್ಲು ಕೂಡ ಬಹಳ ಹಸರಾಗಿರ್ತದೆ. ಹಾಗಾಗಿ ಜಾನುವಾರುಗಳು ಬಹಳ ಇಷ್ಟಪಟ್ಟು ತಿಂತದೆ ಈ ಒಂದು ಸ್ವೀಟ್ ಕಾರ್ನ್ ಗಿಡದ ಮೇವು, ಬಹಳ ಸ್ವೀಟ್ ಇರ್ತದೆ. ಹಾಗಾಗಿ ಇದರಲ್ಲಿ ಕೂಡ ನೀವು ಡೈರಿ ಮಾಡುವಂಥ ರೈತರು ಅಂತ, ಹಸು ದನಕರಗಳಿರ್ತಕ್ಕಂಥ ರೈತರು ಅಥವಾ ಸಿಟಿ ಸುತ್ತಮುತ್ತ ಇರ್ತಕ್ಕಂಥ ರೈತರು ಇದನ್ನು ಬಹಳ ಸುಲಭವಾಗಿ ಮತ್ತು ಸರಳವಾಗಿ ಬೆಳ್ಕೋಬಹುದು ಅಂತ ತಿಳಿಸ್ತೀನಿ. ನಮ್ಮ ರೈತರು ಯಾವಾಗಲೂ ಯಾವುದೇ ಬೆಳೆ ಬಿತ್ತಿದ್ರೂ ಜಾಸ್ತಿ ಇಳುವರಿ ಪಡೆಯೋದು ಹೇಗೆ ಅನ್ನೋದ್ರ ಚಿಂತನೆ ಯಾವಾಗಲೂ ಮಾಡ್ತಿರ್ತಾರೆ. ಈಗ ಈ ಸ್ವೀಟ್ ಕಾರ್ನ್ ಬೆಳೆ ಬೆಳೆದವರು ಹೆಚ್ಚಿನ ಇಳುವರಿ ಪಡೀಲಿಕ್ಕೆ ಏನು ಮಾಡಬೇಕು ಅಂದರೆ ಮೇಡಮ್, ಮೊದಲನೇದಾಗಿ ಏನಪ್ಪ ಅಂತಂದರೆ ಸರಿಯಾದ ಒಳ್ಳೆ ಬೀಜ ತಂದು ಬಿತ್ತಬೇಕು ಮೇಡಮ್ ಅವರು. ಈಗೇನು ಮಾಡ್ತಾರೆ ಅಂದರೆ ಸ್ವೀಟ್ ಕಾರ್ನಲ್ಲೂ ಸಾಕಷ್ಟು ರೀತಿ ಸ್ವೀಟ್ ಕಾರ್ನ್ಗಳಿದಾವೆ. ಇವತ್ತು ಬೇರೆ ಬೇರೆ ಕಂಪನಿಗಳು, ಖಾಸಗಿ ಕಂಪನಿಗಳು ಕೂಡ ಸ್ವೀಟ್ ಕಾರ್ನ್ ಬೀಜ ಮಾರ್ತಾವೆ. ನಾವು ಒಳ್ಳೆ ಬೀಜ ತಂದು ಹಾಕಿದ್ದಪ್ಪ ಅಂತಂದರೆ ಸುಮಾರು ಒಂದು 25% ನಾವು ಬೆಳೆ ಬೆಳೆದಂಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮೊದಲನೇ ಅಂದ್ರೆ ಬೀಜದ ಆಯ್ಕೆನೇ ಮಾಡೋ ಕೆಲಸ. ಒಳ್ಳೆ ಬೀಜ ಈಗ ಬೇರೆ ಕಡೆ ನೋಡಿರ್ಬೇಕಲ್ಲ, ಯಾರು ಹೋಗಿ ಆ ಬೀಜ ಹೆಂಗೆ ಬೆಳೀತಪ್ಪ ಅನ್ನೋದನ್ನು ತಿಳ್ಕೊಂಡು ಮುಂದಿನ ಸಲ ಆ ಬೀಜನ ತಂದು ಹಾಕ್ತಕ್ಕಂಥದ್ದು ಒಂದು ಮೊದಲನೇ ರೈತರ ಮಟ್ಟದಲ್ಲಿ ಇದು ಮಾಡಬಹುದು. ಅದಾದ ನಂತರ ಏನಂದ್ರೆ ಕೆಲವು ಸರಿ ಅದು ಮೆಕ್ಕೆಜೋಳದ ನಂತರ ಮೆಕ್ಕೆಜೋಳ, ಮೆಕ್ಕೆಜೋಳದಾದ್ಮೇಲೆ ಭತ್ತ ಆದಮೇಲೆ ಭತ್ತ, ಆ ಥರ ಕಂಟಿನ್ಯೂಸ್ ಬೆಳೆದ್ರಿಂದ ಕೂಡ ಒಂದು ಇಳುವರಿ ಮಟ್ಟ ಬಹಳ ಕಡಿಮೆ ಆಗ್ತದೆ. ಅದೇ ರೀತಿಯಲ್ಲಿ ಬೆಳೆ ಪರಿವರ್ತನೆ ಮಾಡ್ತಕ್ಕಂಥದ್ದು ಮತ್ತು ಈ ಬೀಜೋಪಚಾರ ಮಾಡ್ತಕ್ಕಂಥದ್ದು, ಈಗ ಮೆಟಲಾಕ್ಸಿಲ್ಲನ್ನು 2 ಗ್ರಾಮ್ ಪ್ರತಿ ಕೆ ಜಿ ಬೀಜಕ್ಕೆ ಬಳಸಿ ಸ್ವೀಟ್ ಮೆಕ್ಕೆಜೋಳದ ಒಂದು ಬೀಜೋಪಚಾರ ಮಾಡಿದಪ್ಪ ಅಂದರೆ ಕೆಲವು ರೋಗಗಳು ಬರೋದಿಲ್ಲ. ಈ ಮಣ್ಣಿಂದ ಹರಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಗಾಳಿಯಿಂದ ಹರಡ್ತಕ್ಕಂಥದ್ದಾಗಿರ್ಬೋದು. ಮತ್ತು ಇನ್ನು ಕೆಲವು ರೈತರು ಏನು ಮಾಡ್ತಾರಪ್ಪ ಅಂದರೆ ಬರೀ ಸಾರಜನಕ ರಂಜಕ ಪೊಟಾಸ್ ಅಷ್ಟೇ ಹಾಕ್ತಾರೆ. ಭಾಳಷ್ಟು ಜನ ಏನಪ್ಪ ಅಂದರೆ ಈ ಲಘು ಪೋಷಕಾಂಶಗಳನ್ನ ಕೂಡ ಬಳಸೋದಿಲ್ಲ. ಆ ವಿಚಾರದಲ್ಲಿ ಸ್ವಲ್ಪ ಜಿಂಕ್ ಮತ್ತು ಕಬ್ಬಿಣ ಅಂಶ ಬಹಳ ಈ ಮೆಕ್ಕೆಜೋಳ ಬೆಳೆಗೆ ಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಅದೇ ರೀತಿಯಲ್ಲಿ ಮತ್ತು ಕೀಟ ಮತ್ತು ರೋಗ ಸಮಸ್ಯೆ ಬಂದಾಗ ಸಮಯಕ್ಕೆ ಸರಿಯಾಗಿ ಆ ಒಂದು ತ್ವರಿತವಾಗಿ ಆ ಸಂದರ್ಭದಲ್ಲಿ ನಾವು ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ. ನಾವು ಇವತ್ತು ಒಂದು ವಾರ ಲೇಟ್ ಮಾಡಿದಪ್ಪ ಅಂದರೆ ಮತ್ತೆ ಆ ಒಂದು ಡ್ಯಾಮೇಜ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ ಮೇಡಮ್. ಈ ಮೆಕ್ಕೆಜೋಳದಲ್ಲಿ ಹಲವಾರು ತಳಿಗಳಿವೆ ಅಂತ ಹೇಳ್ತಾ ಇದ್ರಿ, ಆ ಬಗ್ಗೆ ಸ್ವಲ್ಪ ನಮ್ಮ ರೈತರಿಗೆ ಮಾಹಿತಿ ಹೇಳ್ರಿ. ಯಾಕಂದ್ರೆ ಉತ್ತಮ ತಳಿ ಆಯ್ಕೆ ಮಾಡೋದೇ ಮಹತ್ವದ ಕೆಲಸ ಅಂತ ಅಂದ್ರಲ್ಲ, ಆ ಮಾಹಿತಿ ಸ್ವಲ್ಪ ಕೊಡ್ರಿ. ಈಗ ಈ ಸ್ವೀಟ್ ಕಾರ್ನ್ ಮೆಕ್ಕೆಜೋಳದಲ್ಲಿ ಬಂದ್ರೆ ಈ ಸರ್ಕಾರಿ ಬೀಜಗಳು ಬಹಳ ಕಡಿಮೆ ಇದಾವೆ ಮೇಡಮ್. ಈಗ ಅಂದ್ರೆ ನಮ್ಮ ರಾಜ್ಯದಲ್ಲಿ ಯಾವುದೇ ಬೀಜ ಬಿಡುಗಡೆ ಆಗಿಲ್ಲ, ಹಾಗಾಗಿ ಇವತ್ತು ಖಾಸಗಿ ಬೀಜ ಬಳಸ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಬಳಸೋದ ಸಂದರ್ಭದಲ್ಲಿ Sugar 75 ಅಂತಕ್ಕಂಥ ಒಂದು ತಳಿ ಅದು ಬಹಳ ಚೆನ್ನಾಗಿದೆ. ಅದಾದ ನಂತರ ಒಂದು ನುಂಗೋ ಅಂತಕ್ಕಂಥ ಒಂದು ಅಮೆರಿಕನ್ ಸ್ವೀಟ್ ಕಾರ್ನ್ ಇದೆ, ಅದು ಮಿಥಾಸ್ ಸೀಡ್ ಅಂತೇಳಿ. ಅದು ಕೂಡ ಈಗ ನಾನು 2 ತಳಿಗಳನ್ನು ಸಾಕಷ್ಟು ಕಡೆ ನೋಡಿರೋದ್ರಿಂದ ಇವೆರಡನ್ನು ಹೇಳ್ತಾ ಇದ್ದೀನಿ. ಈ 2 ತಳಿಗಳು ಭಾಳ ಚೆನ್ನಾಗಿ ಬರ್ತದೆ. ಅಂದರೆ ಈ ಮಿಥಾಸ್ ಸೀಡ್ ಹೇಳಿದಿಲ್ಲ ನನಗೆ, ಇದು ಪ್ರತಿ ಒಂದು ತೆನೆ ಸುಮಾರು 3/4 ಕೆಜಿಯಿಂದ 1 ಕೆಜಿವರೆಗೂ ಒಂದು ತೆನೆ ಬರ್ತದೆ ಮೇಡಮ್ ಇದು. ಹಾಗಾಗಿ ನಿಮಗೆ ಇದರಲ್ಲಿ ಹೆಚ್ಚಿನ ಲಾಭ ಬರೋದ್ರಿಂದ ಉತ್ತಮವಾದ ಬೀಜನ ತಗೊಂಡೇ ಹಾಕ್ಬೇಕಂತೇಳಿ ತಿಳಿಸ್ತಾ ಇದ್ದೀನಿ. ಒಂದು ತೆನೆಯಲ್ಲಿ ಸುಮಾರು 100-200 ಕಾಳು ಇರುತ್ತೆ. 250-300 ಕಾಳುವರೆಗೆ ಇರ್ತದೆ ಮೇಡಮ್. ಅಂದ್ರೆ ಅದು ಎಷ್ಟು ಲೈನ್ ಎಷ್ಟು ಇರ್ತವೆ, ಲೆಂತ್ ಬ್ರೆಡ್ತ್ ಅಂದ್ರೆ ಒಂದು ಸಾಲಿಗೆ ಒಂದು 30-35 ಬೀಜ ಇರಬಹುದು. ಅಗಲ ಸುತ್ತಳತೆ ನೋಡಿದಾಗ ನಾವು 18 ಸಾಲು ಬರಬೇಕು ಮೇಡಮ್. ಯಾವುದೇ ಮೆಕ್ಕೆಜೋಳದಲ್ಲಿ 16-18 ಸಾಲು ಬಂದಾಗ ಅದು ಉತ್ತಮವಾದಂತಹ ಮೆಕ್ಕೆಜೋಳ ಅಂತ ಹೇಳ್ತೇವೆ. ಹೈರೋ ಮೇಜ್ ಅಂತ ಹೇಳ್ತೇವೆ. ಈಗ ಈ ಮೆಕ್ಕೆಜೋಳದಲ್ಲಿ ಮೊಳಕೆ ಪ್ರಮಾಣ ನೋಡೋದು ಬಹಳ ಮಹತ್ವದ ಕೆಲಸ. ಇವು ಮೆಕ್ಕೆಜೋಳದಲ್ಲಿ ಅಥವಾ ಆಗಿರ್ಬೋದು ಬೇರೆ ಬೆಳೆಯಲ್ಲೂ ಆಗಿರ್ಬೋದು ಮೇಡಮ್, ರೈತರಿಗೆ ಏನು ಹೇಳಕ್ ಬಯಸ್ತೇನೆ ನಾನು, ನೀವು ಯಾವುದೇ ಬೀಜ ಬಿತ್ತೋಕ್ಕಿಂತ ಮುಂಚೆ ಒಂದು ಮೊಳಕೆ ಪ್ರಮಾಣವನ್ನು ಪರೀಕ್ಷೆ ಮಾಡಿಕೊಂಡು ಬಿತ್ತೋದ್ರಿಂದ ಈಗ ನಿಮಗೆ ಮೊಳಕೆ ಪ್ರಮಾಣ ಸಪೋಸ್ ಸ್ವಲ್ಪ ಕಡಿಮೆ ಅನ್ನಿಸಿದಾಗ ನಾವು ಬಿತ್ತನೆ ಮಾಡುವಾಗ ಸ್ವಲ್ಪ ಒತ್ತಾಗ ಹಾಕ್ಬೋದು. ಅಥವಾ ಮೊಳಕೆ ಪ್ರಮಾಣ ಭಾಳ ಚೆನ್ನಾಗಿದೆ, ಈಗ ಮೆಕ್ಕೆಜೋಳದಲ್ಲಿ 90% ಇರ್ಬೇಕಂತೀವಿ ನಾವು, 90-95% ಇದೆ ಅಂದಾಗ ನೀವು ಆರಾಮಾಗಿ ಭಯ ಇಲ್ಲದೆ ಬಿತ್ತಬಹುದು. ಸೊ ಇವತ್ತು ಯಾವ ರೀತಿಯಲ್ಲಿ ಟೆಸ್ಟ್ ಮಾಡಬೇಕಪ್ಪ ಈ ಮೊಳಕೆ ಪ್ರಮಾಣ ಅಂತಂದರೆ, ಒಂದು ಬೇಸಿನಲ್ಲಿ ಒಂದು ಮುಕ್ಕಾಲು ಭಾಗ ಮರಳು ತುಂಬಿಟ್ಟು ಅದರಲ್ಲಿ ಏನಪ್ಪ ಅಂತಂದರೆ ನೀವು ಬೀಜ ಯಾವ ರೀತಿ ಹೊಲದಲ್ಲಿ ಹಾಕ್ತೀರಿ ರ್ಯಾಂಡಮ್ ಆಗಿ ಒಂದಿಷ್ಟು ಬೀಜ ತಗೊಂಡು ಅದರಲ್ಲಿ 10 ಬೀಜ ಉದ್ದ ಮತ್ತು 10 ಬೀಜ ಅಗಲ ಈ ರೀತಿ ಪೂರ್ತಿ ಬಿತ್ತಬೇಕು. ಅದರಲ್ಲಿ ಅಂದರೆ 100 ಬೀಜ ಆಗುತ್ತೆ ಒಂದು ಬೇಸಿನಲ್ಲಿ. 100 ಬೀಜನ ಹಾಕಿಬಿಟ್ಟು ಅದರ ಮೇಲೆ ಸ್ವಲ್ಪ ಮರಳು ಹಾಕಿ ಆನಂತರ ಸ್ವಲ್ಪ ನೀರು ಹಾಕಿಬಿಟ್ರೆ ನಿಮಗೆ 4 ದಿನಕ್ಕೆ ಮೆಕ್ಕೆಜೋಳದಲ್ಲಿ 4ನೇ ದಿನಕ್ಕೆ ಎಷ್ಟು ಮೆಕ್ಕೆಜೋಳ ಮೊಳಕೆ ಬರ್ತಾವ ಅದರಲ್ಲಿ ಒಂದು 1.5 ಇಂಚಷ್ಟು ಬಂದಿರುತ್ತೆ 4ನೇ ದಿನಕ್ಕೆ. ಆ ಎಷ್ಟು ಮೆಕ್ಕೆಜೋಳ 4ನೇ ದಿನಕ್ಕೆ ಬರ್ತಾವೆ ಅಷ್ಟೇ ಮೆಕ್ಕೆಜೋಳ ನಿಮ್ಗೆ ಡೆಫಿನೆಟ್ ಆಗಿ ಹೊಲದಲ್ಲಿ ಹುಟ್ಟಾವ. ಅಂದರೆ 5, 6, 7ನೇ ದಿನ ಕೂಡ ಮೊಳಕೆ ಬರ್ತಾವೆ ಮೇಡಮ್ ಕೆಲವು ಉಳಿದಂಥ ಬೀಜಗಳು. ಅಂದರೆ ಅವಕ್ಕೆ ಹುಟ್ಟುವಂಥ ಶಕ್ತಿ ಕಮ್ಮಿ ಇರ್ತಾವೆ. ಅವು ಏನಂದರೆ ಒಳ್ಳೆ ಮಣ್ಣಿತ್ತಪ್ಪ ಅಂದರೆ ಅವು ಹುಟ್ಟಾವೆ ಹೊಲದಾಗ. ಸ್ವಲ್ಪ ನೀರು ಹಿಂದೆ ಮುಂದೆ ಆಯಿತು ಆ ಸಂದರ್ಭದಲ್ಲಿ, ಅಥವಾ ಸ್ವಲ್ಪ ಏನೋ ಮಣ್ಣು ಅಷ್ಟು ಚೆನ್ನಾಗಿಲ್ಲ ಅನ್ನೋ ಸಂದರ್ಭದಲ್ಲಿ ಆ ಉಳಿದಂಥ ಬೀಜಗಳು ಹುಟ್ಟೋದು ಭಾಳ ಕಡಿಮೆ ಇರುತ್ತೆ. ಹಾಗಾಗಿ ಮೊಳಕೆ ಪ್ರಮಾಣವನ್ನು ಪರೀಕ್ಷೆ ಮಾಡಬೇಕು, ರೈತರು ಮಾಡಬೇಕು. ಅದೇ ರೀತಿಯಲ್ಲಿ ನಾವು ಈ ಪರಿಕರ ಮಾಡ್ತಕ್ಕಂಥ ಒಂದು ಅಂಗಡಿಯವರು ಕೂಡ ಅವರನ್ನು ಸಹ ಪ್ರತಿಯೊಂದು ಬೀಜ ಯಾವ್ದು ಮಾರ್ತಾರೆ ಅವರು, ಈವನ್ ರೈತ ಸಂಪರ್ಕ ಕೇಂದ್ರದಲ್ಲಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ಎಲ್ಲರೂ ಬೀಜವನ್ನು ಪರೀಕ್ಷೆ ಮಾಡಿದ ನಂತರನೇ ಬೀಜವನ್ನು ಮಾರಬೇಕು, ನಂತರನೇ ಬೀಜವನ್ನು ಬಿತ್ತನೆಗೆ ಬಳಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈಗ ಈ ರೈತ ಸಂಪರ್ಕ ಕೇಂದ್ರದಲ್ಲಿ ಈ ಬೀಜ ಲಭ್ಯ ಇದೆಯಾ? ಇದು ಇಲ್ಲ ಮೇಡಮ್, ಸದ್ಯದಲ್ಲಿ ಇದು ಸಬ್ಸಿಡಿ ಇದರಲ್ಲಿ ಬಂದಿಲ್ಲ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಇದು ತಳಿನೇ ಎಲ್ಲೂ ಆಗಿಲ್ಲ, ಇನ್ನು ಸ್ವೀಟ್ ಕಾರ್ನ್ ನಮ್ಮ ಯಾವ ಕೃಷಿ ವಿಶ್ವವಿದ್ಯಾಲಯ ಕೂಡ ಬಿಡುಗಡೆ ಮಾಡಿಲ್ಲ. ಇದಕ್ಕೆ ನೀರಾವರಿನೇ ಇರಬೇಕಾ ಅಥವಾ ಮಳೆ ಆಧಾರಿತ ಹೊಲದಲ್ಲಿ ಬೆಳಿಬಹುದಾ? ನೀರಾವರಿ ಇದ್ರೆ ಅನುಕೂಲ ಮೇಡಮ್ ಇದಕ್ಕೆ. ಯಾಕಪ್ಪ ಅಂತಂದ್ರೆ ಈಗ ನೀರು ಬೇಕೇ ಬೇಕು ಇದಕ್ಕೆ, ಕನಿಷ್ಠ 1-3 ನಿಂದ 4 ನೀರಾದರೂ ಬೇಕಾಗುತ್ತೆ. ಈ ಕಪ್ಪು ಮಣ್ಣು ಇತ್ತಪ್ಪ ಅಂದರೆ ನೀವು ಹಾಗೆ ಬೆಳಿಬಹುದು, ಬಟ್ ಸಪೋಸ್ ಅಥವಾ ಒಣಗೋ ಸಮಸ್ಯೆ ಬಂದಾಗ ಪ್ರೊಟೆಕ್ಟಿವ್ ಇರಿಗೇಷನ್ ನಿಮಗೆ ಅದು ಸಿಕ್ತಪ್ಪ ಅಂದರೆ ಅನುಕೂಲ, ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳೋದು. ಯಾಕಂದ್ರೆ 3 ತಿಂಗಳಲ್ಲಿ ಬೆಳೆ ಬರ್ತದೆ. ಹೌದು, ಇದರಲ್ಲಿ ಭಾಳ ಮುಖ್ಯ ಏನಂದರೆ ಈ ಹೂವು ಮತ್ತು ತೆನೆ ಬಿಡುವಂಥ ಸಂದರ್ಭದಲ್ಲಿ ಆ ಟೈಮ್ನಲ್ಲಿ ನೀರು ಭಾಳ ಪ್ರಮುಖವಾಗಿ ಬೇಕಾಗುತ್ತೆ. ಆ ಸಮಯದಲ್ಲಿ ನೀರು ಕಡಿಮೆ ಆಯ್ತಪ್ಪ ಅಂತಂದರೆ ಈ ಸಿಹಿ ಅಂಶ ಸ್ವಲ್ಪ ಸರಿಯಾಗಿ ಆಗೋದಿಲ್ಲ, ಮತ್ತು ತೆನೆ ಕಾಳು ಕಟ್ತಕ್ಕಂಥದ್ದು ಕೂಡ ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ಇದರಲ್ಲಿ ಪ್ರತಿ ಎಕರೆಗೆ ನಿಮಗೆ ಏನಪ್ಪ ಅಂದರೆ ಒಂದು 3-4 ಅಥವಾ 5 ಟನ್ವರೆಗೂ ಕೂಡ ನಿಮಗೆ ತೆನೆ ಬರ್ತಕ್ಕಂಥದ್ದು, ಅಥವಾ ಒಂದು 6-7 ಟನ್ನಷ್ಟು ನಿಮಗೆ ಹಸಿರು ಹುಲ್ಲು ಬರ್ತಕ್ಕಂಥದ್ದು ಸಾಧ್ಯತೆ ಇದೆ ಮೇಡಮ್. ಅಂದರೆ ಇದರ ಜೊತೆಗೆ ಇದನ್ನು ಬೆಳೆದಾಗ ಹೈನುಗಾರಿಕೆ ಕೂಡ ಮಾಡಬಹುದು. ಭಾಳ ಉತ್ತಮವಾಗಿ ಮಾಡ್ಬೋದು ಮೇಡಮ್, ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ಇದು ಭಾಳ ಹೇಳಿ ಮಾಡಿದಂಥ ಒಂದು ಬೆಳೆ. ಬೇಬಿ ಕಾರ್ನ್ ಮತ್ತು ಸ್ವೀಟ್ ಕಾರ್ನ್ ಭಾಳ ಸುಲಭವಾಗಿ ಬೆಳೀತಕ್ಕಂಥದ್ದು, ಭಾಳ ಕಡಿಮೆ ಖರ್ಚಲ್ಲಿ ಬೆಳೀತಕ್ಕಂಥದ್ದು, ಕಡಿಮೆ ರೋಗ, ಕಡಿಮೆ ಕೀಟ ಮತ್ತು ಹೆಚ್ಚು ಲಾಭ ಬರ್ತಿರ್ತಕ್ಕಂಥ ಬೆಳೆಗಳು. ಈಗ ಹೆಚ್ಚಿನ ಇಳುವರಿ ಪಡಿಬೇಕು ಅಂತಂದರೆ ರೈತರು ಪೋಷಕಾಂಶ ನಿರ್ವಹಣೆ ಮಾಡಬೇಕಾಗ್ತದಲ್ಲ, ಏನು ಕ್ರಮ ಕೈಗೊಳ್ಳಬೇಕಾಗ್ತದೆ ರೈತರು? ಇವತ್ತು ಏನು ಮಾಡ್ತಾರಂದ್ರೆ ಮೇಡಮ್, ಪ್ರತಿಯೊಂದು ಬೆಳೆಯಲ್ಲೂ ಕೂಡ ರೈತರು ಏನು ಮಾಡ್ತಿದ್ದಾರೆ ಅಂದರೆ ಬಹಳಷ್ಟು ಒತ್ತು ಕೊಡ್ತಕ್ಕಂಥದ್ದು ಅಂದರೆ ಈ ಪ್ರಧಾನ ಪೋಷಕಾಂಶಗಳಿಗೆ, ಅಂದರೆ ಸಾರಜನಕ, ರಂಜಕ ಮತ್ತು ಪೊಟಾಶ್. ಈ 3 ಗೊಬ್ಬರ ಹಾಕಿದ್ದ ಹಾಕ್ಬಿಟ್ರಪ್ಪ ಅಂತಂದರೆ ಅವ್ರದ್ದು ನಮ್ಮ ಕರ್ತವ್ಯ ಮುಗಿತು ಅಂತಾರೆ ಅವರು. ಅಂದರೆ ಸುಮಾರು 16 ಪೋಷಕಾಂಶಗಳು ಇದಾವೆ ಇವತ್ತು. ಒಟ್ಟು ಗಿಡದ ಒಂದು ಜೀವನ ಚರಿತ್ರೆ ಮುಗಿಬೇಕಪ್ಪ ಅಂತಂದರೆ ಸಾರಜನಕ, ರಂಜಕ, ಪೊಟಾಶ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್, ಜಿಂಕ್, ಐರನ್, ಕಾಪರ್, ಈ ಥರ 16 ಪೋಷಕಾಂಶಗಳನ್ನು ಒಂದು ಗಿಡ ಒಂದು ಜೀವನ ಇನ್ನೂ ಮುಗಿಸ್ಲಿಕ್ಕೆ ಬಳಸ್ತದೆ. ಅಂದರೆ ನಾವು ಏನಪ್ಪ ಅಂತಂದರೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೇವೆ, ಲಘು ಪೋಷಕಾಂಶಗಳು, ಇವು ವಸ್ತು ಸೇರಿರ್ತಕ್ಕಂಥದ್ದು ಆಲ್ ಮೈಕ್ರೋ ಆಲ್ ನ್ಯೂಟ್ರಿಯೆಂಟ್ ಅಂತ ಸಿಗುತ್ತೆ, ಅಥವಾ ಈ ಒಂದು ಬೇರೆ ಬೇರೆ ಫಾರ್ಮೆಟಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸಿಗ್ತಾವೆ. ಅವನ್ನು ಒಂದ್ಸಲ ರೈತರು ಏನಪ್ಪ ಅಂತಂದರೆ ಸಿಂಪರಣೆ ಮಾಡಬೇಕು. ಈ ಒಂದು 25 ದಿನ ಆದ ನಂತರ ಆಯಿತು, ಅಥವಾ ಒಂದು 40 ದಿನ ಆದ ನಂತರ ಆಯಿತು. ಈ ಸುರುವಿನಲ್ಲಿ ಏನು ಮಾಡ್ತಾರೆ ಅಂದರೆ DAP ಹಾಕ್ತಾರೆ, ಅನಂತರದಲ್ಲಿ ಕಾಂಪ್ಲೆಕ್ಸ್ ಯೂರಿಯಾ ಹಾಕ್ತಾರೆ, ಅದರ ನಂತರದಲ್ಲಿ ಮತ್ತೇನು ಹುಳ ಬಂದರೆ ಸ್ಪ್ರೇ ಮಾಡ್ತಾರೆ, ಸುಮ್ಮನೆ ಹಾಕ್ತಾರೆ. ಸೊ ಆ ಥರ ಆ ಸಮಯಕ್ಕೆ ಅನುಸಾರವಾಗಿ ಆ ಬೆಳೆ ಏನು ಒಂದು ಡಿಫಿಷಿಯನ್ಸಿ ಸಿಂಪ್ಟಮ್ ಅಂತ ಹೇಳ್ತೇವೆ ನಾವು, ಅಂದರೆ ಯಾವ ಒಂದು ಪೋಷಕಾಂಶದ ಕೊರತೆಯನ್ನು ಎಲೆಗಳಲ್ಲಿ ತೋರಿಸುತ್ತೆ ಆ ಒಂದು ಪೋಷಕಾಂಶನ ನಾವು ಕೊಡಬೇಕಾಗುತ್ತೆ ಆ ಸಂದರ್ಭದಲ್ಲಿ. ಸೊ ಈ ರೀತಿ ಮಾಡೋದ್ರಿಂದ ಏನಪ್ಪ ಅಂತಂದರೆ ನಾವು ಹೆಚ್ಚಿನ ಒಂದು ಇಳುವರಿನ ನಿರೀಕ್ಷಿಸ್ಬೋದು. ಈಗ ಇಷ್ಟು ವಿಸ್ತೃತವಾಗಿ ಮಾಹಿತಿಯನ್ನು ಈ ಸಿಹಿ ಮೆಕ್ಕೆಜೋಳ ಬೆಳೆಯೋದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ತಾವು ಮಾಡಿಕೊಟ್ರಿ. ಇವತ್ತಿನ ಸಂದರ್ಶನವನ್ನು ಕೇಳಿದಂಥ ರೈತರಲ್ಲಿ ಸಾಕಷ್ಟು ಜನ ಈಗಾಗಲೇ ಮನಸ್ಸು ಮಾಡಿರ್ತಾರೆ ಇದನ್ನು ಬೆಳಿಬೇಕು ಅಂಥೇಳಿ. ಇಷ್ಟು ಮಾಹಿತಿ ಬೇರೆ ಕಡೆ ಲಭ್ಯ ಇರದೇ ಇರಬಹುದು, ಯಾಕಂದರೆ ಇದು ಈ ಭಾಗದಲ್ಲಿ ಒಂದು ಹೊಸ ಬೆಳೆ ಅಂತ ತಾವೇ ಹೇಳ್ತಾ ಇದ್ದೀರಿ. ತಮ್ಮನ್ನೇ ಭೇಟಿಯಾಗಿ ತಿಳ್ಕೊಳ್ಬೇಕು ಅಂದರೆ ಎಲ್ಲಿ ಲಭ್ಯ ಇರ್ತೀರಿ? ಮೇಡಮ್, ನಾವು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಹೂವಿನ ಹಡಗಲಿನಲ್ಲಿ. ನಾವು ನೀವು ದೂರವಾಣಿ ಸಂಪರ್ಕದಲ್ಲಾದರೂ ಮಾತಾಡ್ಬೋದು. ನನ್ನ ದೂರವಾಣಿ ಸಂಖ್ಯೆ ಹೀಗಿದೆ, 9844137823. ಇನ್ನೊಂದು ಸಾರಿ ಹೇಳಿ, 9844137823. ಡಾಕ್ಟರ್ ಚಂದ್ರನಾಯ್ಕ ಅಂತ. ನೀವು ಯಾವುದೇ ಸಂದರ್ಭದಲ್ಲಿ ನನಗೆ ದೂರವಾಣಿ ಮೂಲಕ ಆದರೂ ಕರೆ ಮಾಡ್ಬೋದು, ಅಥವಾ ನಮ್ಮ ವಿಸ್ತರಣಾ ಶಿಕ್ಷಣ ಕೇಂದ್ರ ಹೂವಿನ ಹಡಗಲಿಗಾದರೂ ಭೇಟಿ ಮಾಡ್ಬೋದು. ಅಥವಾ ನೀವು ಒಂದು ಗುಂಪು ರೈತರು ಏನಪ್ಪ ಈ ನಮ್ಮ ಭಾಗದಲ್ಲಿ ಹಡಗಲಿ, ಹೂವಿನ ಹಡಗಲಿ, ಮತ್ತು ಕೊಟ್ಟೂರು, ಕೂಡ್ಲಿಗಿ, ಮತ್ತು ನಮ್ಮ ಈ ಹಗರಿಬೊಮ್ಮನಹಳ್ಳಿ ಈ ಭಾಗದಲ್ಲಿ ರೈತರು ಏನಪ್ಪ ಈ ಥರ ಹಾಕ್ತೀವಿ ಸರ್ ಅಂತ ನೀವು ಏನಾದ್ರು ಕಾಲ್ ಮಾಡಿದ್ರಪ್ಪ ಅಂದರೆ ನಾವು ಬೇಕಾದ್ರೆ ಬಂದು ಕೂಡ ನಿಮ್ಮ ಕೂಡ ಚರ್ಚೆ ಮಾಡಿ ಈ ಬೆಳೆಯನ್ನು ಆದಷ್ಟು ನಾವು ಈ ಭಾಗದಲ್ಲಿ ಬೆಳೀಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ತಿಳಿಸ್ತೇವೆ. ಡಾಕ್ಟರ್ ಚಂದ್ರನಾಯ್ಕ ಅವರೇ, ಮೆಕ್ಕೆಜೋಳದ ಬಗ್ಗೆ ಸಾಕಷ್ಟು ಮಾಹಿತಿ ತಮಗೆ ಗೊತ್ತು. ಬೇರೆ ಬೇರೆ ದೇಶಗಳಲ್ಲಿ ಕೂಡ ತಾವು ಕೆಲಸ ಮಾಡಿದವರು. ಹೀಗಾಗಿ ಮುಂದೆ ಮತ್ತೆ ಸಮಯ ಅವಕಾಶ ಮಾಡಿಕೊಟ್ಟಾಗ ನಮ್ಮ ಆಕಾಶವಾಣಿಗೆ ಮತ್ತೆ ಬಂದು ಇನ್ನಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಇದುವರೆಗೆ ಈ ಸ್ವೀಟ್ ಕಾರ್ನ್ ಬೆಳೆಯೋ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ, ತಮಗೆ ಅನಂತ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಮೇಡಮ್, ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೆ ಆದಾಯವನ್ನು ದ್ವಿಗುಣಗೊಳಿಸುವ ಸ್ವೀಟ್ ಕಾರ್ನ್ ಕುರಿತು ಡಾಕ್ಟರ್ ಚಂದ್ರನಾಯ್ಕ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಕೇಳ್ರಪ್ಪೋ ಕೇಳ್ರಿ, ಮನೆ ಮನೆಗೂ ಗಂಗೆ ಯೋಜನೆನಾಗೆ ಗ್ರಾಮದ ಪ್ರತಿಯೊಬ್ಬರಿಗೂ ಶುದ್ಧ ಸುರಕ್ಷಿತ ಕುಡಿಯೋ ನೀರು ಕೊಡೋಕೆ ಸರ್ಕಾರದವರು ನಮ್ಮ ಹಳ್ಳಿಯ ಎಲ್ಲ ಮನೆಗೂ ನಳದ ಸಂಪರ್ಕ ಆಗ್ತಾವ್ರಿ. ಇದರಿಂದ ಪ್ರತಿದಿನ ಪ್ರತಿಯೊಬ್ಬರಿಗೂ 55 ಲೀಟ್ರು ಶುದ್ಧ ಕುಡಿಯೋ ನೀರು ಸಿಗ್ತೈತೆ. ಹಿಂದೆ ನಿಮ್ಮ ಗ್ರಾಮ ಪಂಚಾಯತಿಗೆ ಭೇಟಿ ಕೊಡಿ, ಸಮುದಾಯ ವಂತಿಕೆ ಪಾವತಿಸಿ, ಜಲ ಜೀವನ್ ಮಿಷನ್ ಯೋಜನೆಯ ಸದುಪಯೋಗ ಪಡ್ಕೊಳ್ಳಿ. ಇದು ಗ್ರಾಮೀಣ ಕುಡಿಯೋ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಕಟಣೆ. ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವುದಿಲ್ಲ. ಜ್ವರ, ತಲೆನೋವು, ಕೆಮ್ಮು, ಮೂಗು ಮತ್ತು ಕಣ್ಣಿನ ಸುತ್ತ ನೋವು, ಏದುಸಿರು, ರಕ್ತ ಮಿಶ್ರಿತ ವಾಂತಿ, ಮಾನಸಿಕ ಸ್ಥಿತಿಯಲ್ಲಿ ಬದಲಾವಣೆ ಕಪ್ಪು ಶಿಲೀಂಧ್ರ ಸೋಂಕಿನ ಲಕ್ಷಣಗಳು. ಕೋವಿಡ್-19 ಸೋಂಕು ಗುಣವಾದ ನಂತರ ರಕ್ತದಲ್ಲಿನ ಸಕ್ಕರೆ ಪ್ರಮಾಣದ ನಿಗಾವಹಿಸಿ. ಅಗತ್ಯವಿದ್ದಾಗ ಮಾತ್ರ ಸ್ಟೆರಾಯ್ಡ್ ಬಳಸಿ. ಆಮ್ಲಜನಕ ಚಿಕಿತ್ಸೆಗೆ ಶುದ್ಧವಾದ ನೀರನ್ನು ಬಳಸಿ. ಸೋಂಕು ಪತ್ತೆಯಾದ ಕೂಡಲೇ ಚಿಕಿತ್ಸೆ ಪ್ರಾರಂಭಿಸಿ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಕೃಷಿ ಗೀತೆಯನ್ನು ಕೇಳೋಣ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಬರಚಕ್ಕ ಬೆಳೆತಾನ. ಮಳೆಯು ಬಂದರ ಬರಚಕ್ಕ ಬೆಳೆತಾನ, ಮಳೆಯು ಬಂದರ ಬರಚಕ್ಕ ಬೆಳೆತಾನ. ಕಾಡ್ತಾವ ಜೋಳಕ್ಕ ಹಲವಾರು ಕೀಡಿ, ರೋಗಗಳು ಸಹಿತ ಕಡಿಮಿಲ್ಲ ನೋಡಿ. ಕಾಡ್ತಾವ ಜೋಳಕ್ಕ ಹಲವಾರು ಕೀಡಿ, ರೋಗಗಳು ಸಹಿತ ಕಡಿಮಿಲ್ಲ ನೋಡಿ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ. ಕಳಿಕಸ ಕೂಡ ಕಾಡ್ತಾವ ಜ್ವಾಳನ, ಮಲ್ಲಿಗೆ ಕಸಬಾಳ ಮಾಡ್ತಾದ ಹೈರಾಣ. ಕಳಿಕಸ ಕೂಡ ಕಾಡ್ತಾವ ಜ್ವಾಳನ, ಮಲ್ಲಿಗೆ ಕಸಬಾಳ ಮಾಡ್ತಾದ ಹೈರಾಣ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ, ಮಳೆಯು ಬಂದರ ಬರಚಕ್ರ ಬೆಳಿತಾನ. ರೈತರು ನೀವು ಮನಸಿಟ್ಟು ಜ್ವಾಳ ಬೆಳಿತೀರಿ, ಹಸಿದ ಹೊಟ್ಟೆಗೆ ರೊಟ್ಟಿ ನೀಡುತ್ತೀರಿ. ರೈತರು ನೀವು ಮನಸಿಟ್ಟು ಜ್ವಾಳ ಬೆಳಿತೀರಿ, ಹಸಿದ ಹೊಟ್ಟೆಗೆ ರೊಟ್ಟಿ ನೀಡುತ್ತೀನಿ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದಾರ ಬಚಕ್ಕ ಬೆಳಿತಾನ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದಾರ ಬಚಕ್ಕ ಬೆಳಿತಾನ. ಮಳೆಯು ಬಂದಾರ ಬಚಕ್ಕ ಬೆಳಿತಾನ. ಮಳೆಯು ಬಂದಾರ ಬಚಕ್ಕ ಬೆಳಿತಾನ. ಮಳೆಯು ಬಂದಾರ ಬಚಕ್ಕ ಬೆಳಿತಾನ. ಸಮೃದ್ಧಿ ತರುತ್ತೇವು ನಾವು, ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು, ಸಮೃದ್ಧಿ ತರುತ್ತೇವು ನಾವು, ಸಮೃದ್ಧಿ ತರುತ್ತೇವು ನಾವು. ಕೈ ಜೋಡಿಸಿ ಎಲ್ಲ ಕೈ ಜೋಡಿಸಿ, ಶ್ರದ್ಧೆಯ ಬೆವರ ಸುರಿಸಿ, ಶ್ರದ್ಧೆಯ ಬೆವರ ಸುರಿಸಿ. ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು, ಸಮೃದ್ಧಿ ತರುತ್ತೇವು ನಾವು, ಸಮೃದ್ಧಿ ತರುತ್ತೇವು ನಾವು. ಕೈ ಜೋಡಿಸಿ ಎಲ್ಲ ಕೈ ಜೋಡಿಸಿ, ಶ್ರದ್ಧೆಯ ಬೆವರ ಸುರಿಸಿ, ಶ್ರದ್ಧೆಯ ಬೆವರ ಸುರಿಸಿ. ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು, ಸಮೃದ್ಧಿ ತರುತ್ತೇವು ನಾವು, ಸಮೃದ್ಧಿ ತರುತ್ತೇವು ನಾವು. ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು, ಸಮೃದ್ಧಿ ತರುತ್ತೇವು ನಾವು, ಸಮೃದ್ಧಿ ತರುತ್ತೇವು ನಾವು. ಸಸ್ಯ ರೋಗಗಳ ನಿರ್ವಹಣೆಯಲ್ಲಿ ಜೈವಿಕ ನಾಶಕಗಳ ಬಳಕೆ ಇತ್ತೀಚೆಗೆ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಇಂತಹ ಜೈವಿಕ ನಾಶಕಗಳಲ್ಲಿ ಬಹಳ ಮುಖ್ಯವಾದದ್ದು ಟ್ರೈಕೋಡರ್ಮಾ. ಇದರ ಬಳಕೆಯಿಂದಾಗಿ ಅತ್ಯಂತ ಅಪಾಯಕಾರಿ ರೋಗಗಳನ್ನು ಉಂಟುಮಾಡುವ, ಮಣ್ಣಿನಲ್ಲಿ ವಾಸಿಸುವ ಮತ್ತು ಮಣ್ಣಿನಿಂದ ಹರಡುವ ಸ್ಕ್ಲಿರೋಷಿಯಂ, ರೈಜೆಕ್ಟೋನಿಯಾ, ಪಿಥಿಯಂ, ಫೈಟೋಪ್ತೋರಾ, ಪ್ಯುಜೇರಿಯಂ, ಮ್ಯಾಕ್ರೋಫೋಮಿನ ಮುಂತಾದ ಬೇರುಕೊಳೆ ರೋಗ, ಬಾಡು, ಸೊರಗು ರೋಗಗಳನ್ನು ಉಂಟುಮಾಡುವ ಶಿಲೀಂಧ್ರಗಳನ್ನು ನಿರ್ವಹಣೆ ಮಾಡಬಹುದು. ಟ್ರೈಕೋಡರ್ಮ ಶಿಲೀಂಧ್ರದಲ್ಲಿ 18-20 ಅನೇಕ ಪ್ರಭೇದಗಳಿದ್ದು, ಅವುಗಳಲ್ಲಿ ಟ್ರೈಕೋಡರ್ಮ ಹಾರಜಿಯಾನಂ ಮತ್ತು ಟ್ರೈಕೋಡರ್ಮ ವಿರಿಡೆಗಳನ್ನು ಪ್ರಮುಖ ಜೈವಿಕ ಶಿಲೀಂಧ್ರ ನಾಶಕಗಳನ್ನಾಗಿ ನಮ್ಮ ಪ್ರದೇಶದಲ್ಲಿ ಬಳಸಬಹುದು. ಉಳಿದ ಪ್ರಭೇದಗಳು ಅಷ್ಟಾಗಿ ಈ ಭಾಗದಲ್ಲಿ ಬಳಕೆಯಲ್ಲಿ ಇಲ್ಲ. ಟ್ರೈಕೋಡರ್ಮ ಶಿಲೀಂಧ್ರವು ಬೇರುಗಳ ಸಮೀಪದಲ್ಲಿ ಬೆಳೆದು ಬೇರಿನ ಸುತ್ತಲೂ ಅತ್ಯಂತ ಪ್ರಬಲ ಕವಚವನ್ನು ನಿರ್ಮಿಸಿ ಹಾನಿಕಾರಕ ಶಿಲೀಂಧ್ರಗಳಿಂದ ಬೇರನ್ನು ರಕ್ಷಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ.